ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್ ಭಿ. ಪಹಲಿ ವಾಲಿ ಬಾತ್ ಕಹಾ, ಪರ್ ಹಮ್ ತೋ ಸಭಿ ಡಾಲೆ ಹೈ. ಸಭ್ ನಹೀ, ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ ಹೈ ಔರ್ ಚಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೆ ಹೈ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज तो जैविक खेती शुरू करूंगा. माटी से प्रेम की परंपरा है परंपरागत खेती. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ. ಜ್ವರ, ತಲೆನೋವು, ಕೆಮ್ಮು, ಮೂಗು ಮತ್ತು ಕಣ್ಣಿನ ಸುತ್ತ ನೋವು, ಏದುಸಿರು, ರಕ್ತ ಮಿಶ್ರಿತ ವಾಂತಿ, ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆ, ಕಪ್ಪು ಶಿಲೀಂಧ್ರ ಸೋಂಕಿನ ಲಕ್ಷಣಗಳು. ಕೋವಿಡ್-19 ಸೋಂಕು ಗುಣವಾದ ನಂತರ ರಕ್ತದಲ್ಲಿನ ಸಕ್ಕರೆ ಪ್ರಮಾಣದ ನಿಗಾ ವಹಿಸಿ. ಅಗತ್ಯವಿದ್ದಾಗ ಮಾತ್ರ ಸ್ಟೆರಾಯ್ಡ್ ಬಳಸಿ. ಆಮ್ಲಜನಕ ಚಿಕಿತ್ಸೆಗೆ ಶುದ್ಧವಾದ ನೀರನ್ನು ಬಳಸಿ. ಸೋಂಕು ಪತ್ತೆಯಾದ ಕೂಡಲೇ ಚಿಕಿತ್ಸೆ ಪ್ರಾರಂಭಿಸಿ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಾಳಿಂಬೆ ಕೃಷಿಗೆ ಇರುವ ಅವಕಾಶಗಳನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗವನ್ನು ಕೇಳುವಿರಿ. ಶ್ರೋತೃಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನಿರೀಕ್ಷೆಯ ಹಾಗೆ ನಮ್ಮ ಜೊತೆ ಇದ್ದಾರೆ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಸ್ಯರೋಗ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಿ ಮಂಜುನಾಥ್ ಅವರು. ಮೈಸೂರು ವಲಯದಲ್ಲಿ ದಾಳಿಂಬೆ ಕೃಷಿಗೆ ಇರುವಂತಹ ಅವಕಾಶಗಳ ಬಗ್ಗೆ ನಾವು ಕಳೆದ ಕಾರ್ಯಕ್ರಮದಲ್ಲಿ ತಳಿಗಳ ಬಗ್ಗೆ ಪರಿಚಯ ಮಾಡಿಕೊಟ್ವಿ. ಸೂಕ್ತವಾದ ಮಣ್ಣಿನ ಆಯ್ಕೆ, ಹಾಗೆಯೇ ನೀರಿನ ನಿರ್ವಹಣೆ ಯಾವ ರೀತಿ ಆಗಿರಬೇಕು, ಎಲ್ಲ ವಿಚಾರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಮಂಜುನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎರಡು ನೇರವಾದ ಪ್ರಶ್ನೆಗಳಿವೆ. ಒಂದು, ಈ ಎರಡು ವರ್ಷಗಳಲ್ಲಿ ನಾವು ಅಲ್ಲಿ ಏನೂ ಆದಾಯವನ್ನು ನಿರೀಕ್ಷೆ ಮಾಡೋದಕ್ಕೆ ಅವಕಾಶ ಇಲ್ಲದೇ ಇರೋದರಿಂದ ಅಲ್ಲಿ ಅಂತರ ಬೆಳೆಯಾಗಿ ಕೆಲವೊಂದು ಬೆಳೆಗಳನ್ನು ನಾವು ಬೆಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ. ಮತ್ತು ವರ್ಷಕ್ಕೆ ಒಂದು ಸಾರಿ ನಾವು ಒಂದು ಗಿಡದಿಂದ ಪ್ರಾರಂಭದಲ್ಲಿ ನೀವು ತಿಳಿಸಿದ ಹಾಗೆ ಗರಿಷ್ಠ 100 ಹಣ್ಣುಗಳನ್ನು ಪಡ್ಕೊಂಡು ಆದಮೇಲೆ ಅದರ ಕಟಾವಿನ ನಂತರದ ನಿರ್ವಹಣೆ ಏನಾಗಬೇಕು, ಆ ಗಿಡಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಖರ್ಚು ಮಾಡೋದು ಅವಶ್ಯಕತೆ ಇರುತ್ತೋ, ಅಥವಾ ನಾವು ಮುಂದಿನ ಆಗಸ್ಟ್ ತನಕ ಅದನ್ನು ಸಾಧಾರಣ ರೀತಿಯಲ್ಲೇ ಅದನ್ನು ಉಳಿಸ್ಕೊಳ್ತಾ ಹೋಗ್ಬೋದಾ, ಆ ಒಂದು ಅವಧಿಯಲ್ಲಿ ಆ ಒಂದು ಕ್ಷೇತ್ರದ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಏನೆಲ್ಲ ಮಾಡಬೇಕು, ಈ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸ್ಕೊಡ್ಬೇಕು. ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸರ್ ನೀವು. ಬಹುಮುಖ್ಯವಾದ ಪ್ರಶ್ನೆ. ಮೊದಲ ಎರಡು ವರ್ಷಗಳಲ್ಲಿ ನಾವು ಆದಾಯ ತೆರದೇ ಇದ್ದಾಗ ನಾವು ಯಾವ ಬೆಳೆಗಳನ್ನ ಬೆಳಿಬಹುದು ಅನ್ನೋದು ಒಳ್ಳೆ ಪ್ರಶ್ನೆ. ನಾವು ದಾಳಿಂಬೆಗೆ ಮುಖ್ಯವಾಗಿ ಪಪ್ಪಾಯ ಬೆಳೆಯನ್ನ ಅಂತರ ಬೆಳೆಯನ್ನಾಗಿ ಮೊದಲ ವರ್ಷಕ್ಕೆ ಮುಗಿದೋಗುತ್ತದೆ. ನಾನು 14 ಅಡಿ ಸಾಲಿಂದ ಸಾಲವಿರುತ್ತೆ. ಆ ಸಾಲಗಳ ಮಧ್ಯದಲ್ಲಿ ಒಂದು ಸಾಲನ ನೀವು ಪಪ್ಪಾಯ ಪರಂಗಿ ಹಣ್ಣಿನ ಬೆಳೆಯನ್ನ ಬೆಳಿಬಹುದು. ಆ ಪರಂಗಿ ಹಣ್ಣಿನ ಬೆಳೆ ಗರಿಷ್ಠ ಒಂದು 14-15 ತಿಂಗಳ ಕಾಲ ಇರುತ್ತೆ, ಗರಿಷ್ಠ ನಾನು ಹೇಳ್ತಾ ಇದ್ದೀನಿ. ಪರಂಗಿಯನ್ನು ಏನು ಕಟಾವ್ ಆಗೋ ಅಂತಕ್ಕೆ ನೀವು ದಾಳಿಂಬೆ ಬಂದ್ಬಿಡುತ್ತೆ. ಆ ದಾಳಿಂಬೆ ಮುಂದಿನ 6 ತಿಂಗಳಲ್ಲಿ ಅದು ಆದಾಯ ಕೊಡುತ್ತೆ. ಹಾಗಾಗಿ ವಾಣಿಜ್ಯ ಬೆಳೆಯನ್ನಾಗಿ ನೀವು ಬೆಳಿಬೇಕು ಅಂತ ಹೇಳಿದ್ರೆ ಪಪ್ಪಾಯ ಒಂದು ಉತ್ತಮ ಆಯ್ಕೆ ದಾಳಿಂಬೆ ಮಧ್ಯದಲ್ಲಿ ಬೆಳಿಲಿಕ್ಕೆ. ಮತ್ತೆ ಇನ್ನೊಂದು ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಈ ಟೊಮ್ಯಾಟೊ ಬೆಳೆಯುವಂತದ್ದು ಅಥವಾ ಸೊಲನೇಷಿಯಸ್ ಕ್ರಾಪ್ಸ್ ಅಂತೀವಿ ನಾವು, ಟೊಮ್ಯಾಟೊ ಬದನೆ ಬೆಳೆಯುವಂತದ್ದು, ಮೆಣಸಿನಕಾಯಿ ಬೆಳೆಯುವಂತದ್ದು ಕೂಡ ಆಗ್ಲಿ ಅಂದ್ರೆ ಮಾಡಬಾರದು. ಯಾಕೆ ಅಂತ ಹೇಳಿದ್ರೆ ಒಂದಷ್ಟು ಏನು ರೋಗ ಮತ್ತು ಕೀಟಗಳು ಈ ಜಾತಿಯ ತರಕಾರಿಗೆ ಬರುತ್ತೋ ಅವು ಕೂಡ ಒಂದಷ್ಟು ದಾಳಿಂಬೆಗೆ ಸಮಸ್ಯೆಯಾಗಿ ಕಾಡ್ತದೆ. ಹಾಗಾಗಿ ಈ ತರಹದ ತರಕಾರಿಗಳನ್ನ ಬೆಳಿಬಾರ್ದು. ಇನ್ನು ಯಾವ ತರಹದ ಅಂದ್ರೆ ನಾವು ಈ ಡೈಕಾಟಿಲೆಡನ್ ತರಕಾರಿಗಳು ಅಂದ್ರೆ ಬೀನ್ಸ್ ಗಳನ್ನ ಮೊದಲ 6-7 ತಿಂಗಳಲ್ಲಿ ಬೆಳ್ಕೋಬಹುದು, ಅಥವಾ ಹುರುಳಿ ನಾವು ಮಾಮೂಲಿ ಒಳಗಳಲ್ಲಿ ಬೆಳೆ ಹುರುಳಿ ಬೆಳಿಬಹುದು, ಬೀನ್ಸ್ ನ ಬೆಳಿಬಹುದು. ಒಂದು ಮುಖ್ಯವಾಗಿ ಈ ತರಕಾರಿಯನ್ನ ಬೆಳಿಬೇಕು ಅಂತ ಹೇಳಿದ್ರೆ ಅಂದ್ರೆ ಪಪ್ಪಾಯ ಅಲ್ವೇ ಈ ತರಕಾರಿನ ಬೆಳಿಬೇಕು ಅಂತ ಹೇಳಿದ್ರೆ ಮೊದಲು ಈ ದಾಳಿಂಬೆ ಏನು ಗಿಡಗಳ ಬುಡ ಇರುತ್ತೆ ಅಂದ್ರೆ ಒಂದು ಬೇರುಗಳ ಬೆಳವಣಿಗೆಯಲ್ಲಿ ಏರು ಮಡಿಗಳನ್ನ ಮಾಡಿಕೊಳ್ಳೋದು ಕಡ್ಡಾಯ. ಈ ತರ ಬೇರೆ ಬೆಳಿಬೇಕು ಅಂತ ಹೇಳಿದ್ರೆ ಕಾಂಡದಿಂದ 3 ಅಡಿ ಸುತ್ತಳತೆ 3 ಅಡಿ ಏನು ಅದು ಯಾವ ತರಕಾರಿ ಬೆಳೆಯ ಬೇರೆ ಅದು ಆ ರೀತಿ ಅದನ್ನ ನೀವು ನೋಡ್ಕೋಬೇಕು. ಅಂದ್ರೆ ಆ 3 ಅಡಿ ದಾಳಿಂಬೆ ಏನು ಬೇರುಗಳಿರುತ್ತೆ ಆ ಬೆಳವಣಿಗೆಯಲ್ಲಿ ಮಾತ್ರ ಬೇರುಗಳು ಅಂದ್ರೆ ಆ 3 ಅಡಿಯಲ್ಲಿ ಮಾತ್ರ ಬೆಳವಣಿಗೆ ಅಂತ ಇರ್ತವೆ. ಆ 3 ಅಡಿಯನ್ನ ಹೊರತುಪಡಿಸಿ ನೀವು ತುಂಬಾ ಸ್ವಚ್ಛವಾಗಿ ಕ್ಲೀನ್ ಕಲ್ಟಿವೇಷನ್ ಮಾಡಿ ಡೈಕಾಟಿಲೆಡನ್ ತರಕಾರಿಗಳನ್ನ ಅಂದ್ರೆ ಬೀನ್ಸ್ ಅಂತ ತರಕಾರಿಗಳನ್ನ ಹುರುಳಿ ಅಂತ ತರಕಾರಿಗಳನ್ನ ನೀವು ಅಲ್ಲಿ ಬೆಳಿಬಹುದು, ಏನು ತಪ್ಪ ಪರಂಗಿ ಹಣ್ಣನ್ನ ಬಿಟ್ರೆ. ಸೊ ಈ ಎರಡು ಬೆಳೆಗಳು ಉತ್ತಮ ಆಯ್ಕೆಗಳು ಅಂತ ನಾವು ಹೇಳ್ತೀವಿ. ಇನ್ನು ರಾಗಿ ಇರ್ಬೋದು, ಜೋಳ ಇರ್ಬೋದು, ಅದನ್ನು ಕೂಡ ಒಂದಷ್ಟು ರೈತರುಗಳು ಸಜ್ಜೆ ಬೆಳಿಬಹುದು, ಇದನ್ನು ಕೂಡ ಮಾಡ್ತಾರೆ. ಅವರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಹೇಳಿದೆ ಕಡ್ಡಾಯವಾಗಿ ಆ 3 ಅಡಿಯನ್ನ ಅಂದ್ರೆ ಕಾಂಡದಿಂದ 3 ಅಡಿ ಸುತ್ತಳತಿಯನ್ನ ಬಿಟ್ಟು ಅವರು ಆ ಬೆಳೆಗಳನ್ನ ಒಂದು ಪ್ಲಾನ್ ಮಾಡ್ಕೋಬೇಕು. ಎಷ್ಟರವರೆಗೆ ಮೊದಲ 1.5 ವರ್ಷಗಳ ಅವಧಿಯಲ್ಲಿ ಮಾತ್ರ ಅದನ್ನ ಬೆಳ್ಕೋಬೇಕು, ಆಮೇಲೆ ಆ ಬೆಳೆಗಳನ್ನ ಬೆಳೆಯಲಿಕ್ಕೆ ಆಗಲ್ಲ. ಅಂದ್ರೆ ಅದು ನೇರವಾಗಿ ದಾಳಿಂಬೆಗೆ ಅದು ತೊಂದರೆ ಕೊಡುತ್ತೆ ಅನ್ನೋದಕ್ಕಿಂತ ಆ ಪ್ರದೇಶ ಅಂದ್ರೆ ಆ ಬೆಳೆಗಳಲ್ಲಿ ಕೀಟಗಳು ಕೂತ್ಕೊಡುತ್ತೆ, ಆ ಕೀಟಗಳು ದಾಳಿಂಬೆಗೆ ತೊಂದರೆ ಕೊಡ್ತಾರೆ. ಹಾಗಾಗಿ ಈ 3 ಬೆಳೆಗಳನ್ನ ನಾನು ರೈತರಿಗೆ ಶಿಫಾರಸು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮೊದಲ 1 ವರ್ಷಗಳಲ್ಲಿ ಮಾಡ್ಬೋದು. ಇನ್ನು 2ನೇ ಮುಖ್ಯ ಪ್ರಶ್ನೆ ಅಂತ ಹೇಳಿದ್ರೆ ಒಂದ್ ಸಲ ಕಟಾವ್ ಮಾಡಿರ್ತೀವಿ ಆಮೇಲೆ ಏನ್ ಮಾಡ್ಬೇಕು ಅಂತ ಮುಖ್ಯವಾದ ಪ್ರಶ್ನೆ. ಎಲ್ಲರಿಗೆ ನಾನು ಹೇಳಲಿಕ್ಕೆ ಏನು ಬಯಸ್ತೀನಿ ಅಂತ ಹೇಳಿದ್ರೆ ವರ್ಷಕ್ಕೆ ದಾಳಿಂಬೆ ಒಂದೇ ಬೆಳೆ ತಗೊಳಕ್ಕೆ ಅಂದ್ರೆ ವೈಜ್ಞಾನಿಕವಾಗಿ ನೀವು ಸಾಧ್ಯ ಆಗಿರೋದು ಒಂದೇ ಬೆಳೆ ಅಂದ್ರೆ ವರ್ಷಕ್ಕೆ ನೀವು ಆಗಸ್ಟ್ ಶುರು ಮತ್ತೆ ಆಗಸ್ಟ್ ಶುರು ಮಾಡ್ಬೇಕು. ಆ ಮಧ್ಯದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನಾವು ರೆಸ್ಟ್ ಪೀರಿಯಡ್ ಅಂದ್ರೆ ಅದಕ್ಕೆ ನಾವು ರೆಸ್ಟ್ ಕೊಡಬೇಕು ದಾಳಿಂಬೆಗೆ. ಯಾಕೆ ಅಂತ ಹೇಳಿದ್ರೆ ಈಗ ನೀವು ಒಂದು ಗ್ರೇಪ್ ನಾವು ದ್ರಾಕ್ಷಿ ಮತ್ತೆ ದಾಳಿಂಬೆಗೆ ಆ ರೆಸ್ಟ್ ಕೊಡೋದು ತುಂಬಾ ಮುಖ್ಯವಾದ ಘಟ್ಟ. 2 ತಿಂಗಳ ಕಾಲ ರೆಸ್ಟ್ ಇರಬೇಕು, ಮತ್ತೆ 1 ತಿಂಗಳ ಕಾಲ ಸ್ಟ್ರೆಸ್ ಇರಬೇಕು. ಅಂದ್ರೆ ನಾವು ಅದಕ್ಕೆ ತೊಂದರೆ ಕೊಡಂಗಿರ್ಬೇಕು. ಆ 3 ತಿಂಗಳು ಈ ಇದಕ್ಕೋಸ್ಕರ ನಾವು ಪೂರಾ ಅದನ್ನ ನೋಡ್ಕೋಬೇಕು. ರೆಸ್ಟಿಂಗ್ ಇರ್ಬೇಕು ಅಂತ ಹೇಳಿದ್ರೆ ನಾವು ಈಗ ಚಟ್ನಿ ಮಾಡಿರ್ತೀನಿ ಅಂದ್ರೆ ಹಣ್ಣುಗಳನ್ನ ಕಟಾವ್ ಮಾಡಿರ್ತೀನಿ. ಯಾವಾಗ ಕಟಾವ್ ಮಾಡ್ತೀನಿ ಅಂತ ಹೇಳಿದ್ರೆ ಏಪ್ರಿಲ್ ತಿಂಗಳಲ್ಲಿ ಕಟಾವ್ ಮಾಡ್ತೀನಿ. ಏಪ್ರಿಲ್ ಮೇ ಜೂನ್ ಗಳಲ್ಲಿ ಅದಕ್ಕೆ ಚೆನ್ನಾಗಿ ಎಲ್ಲ ಒಂದು ರೌಂಡ್ ಒಂದು ಸುತ್ತಿನ ಸಾರಜನಕ ರಂಜಕ ಪೊಟ್ಯಾಶ್ ನ ಕೊಟ್ಟು ಏನೋ ನಾವು ಹೇಳ್ತೀವಿ ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ಸ್ ಏನಿದೆ ಅದನ್ನ ಅರ್ಧ ಅಂದ್ರೆ ಒಂದು 30% ಅನ್ನ ಕೊಟ್ಟು ನೀವು ರೆಸ್ಟ್ ಬಿಡ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಆಗ ಅದು ನಾವು ಹಣ್ಣುಗಳನ್ನ ಬಿಟ್ಟಾಗ ನಾವು ತುಂಬಾ ಅದಕ್ಕೆ ಒಂದಷ್ಟು ಕ್ರಿಯೆಗಳನ್ನ ಡಿಸ್ಟರ್ಬ್ ಮಾಡಿರ್ತೀವಿ. ಆ ಕ್ರಿಯೆಗಳು ಸರಾಗವಾಗಿ ಸರಿ ಹೋಗ್ಲಿಕ್ಕೆ ಆ 3 ತಿಂಗಳ ರೆಸ್ಟಿಂಗ್ ಪೀರಿಯಡ್ ಒಂದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ಏಪ್ರಿಲ್ ಮೇ ಜೂನ್ ಗಳಲ್ಲಿ ಅದನ್ನ ರೆಸ್ಟಿಂಗ್ ಬಿಡ್ಕೋಬೇಕು. ಜುಲೈ ಆಗಸ್ಟ್ ಆ 1-1.5 ತಿಂಗಳನ್ನ ಸ್ಟ್ರೆಸ್ ಕೊಡಬೇಕು ಅಂತ ಹೇಳ್ತೀವಿ. ಅಂದ್ರೆ ಆ ಸ್ಟ್ರೆಸ್ ಕೊಡೋದು ದಾಳಿಂಬೆಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವು ತೊಂದರೆ ಕೊಡೋದ್ರೆ ತೊಂದರೆ ಕೊಡೋ ಅಂತ ಹೇಳಿದ್ರೆ ನೀರ್ ನಿಲ್ಲಿಸ್ಬಿಟ್ರೆ ಸಾಕು. ನೀರ್ ನಿಲ್ಲಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಎಲೆಗಳೆಲ್ಲವೂ ಕೂಡ ಒಂದು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಅಂತಹ ಸ್ಟ್ರೆಸ್ 1-1.5 ತಿಂಗಳು ಏನು ಗಿಡಗಳಿಗೆ ನಾವು ಸ್ಟ್ರೆಸ್ ಕೊಟ್ಟಿರ್ತೀವಿ ಅದು ತುಂಬಾ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಹೂಗಳ ಬೆಳವಣಿಗೆಯಲ್ಲಿ. ಹಾಗಾಗಿ ವರ್ಷಕ್ಕೆ ದಾಳಿಂಬೆ ರೈತರು 2-2 ಬೆಳೆ ತಗೊಳ್ಳೋ ಟ್ರೈ ಮಾಡ್ತಾರೆ. ನಾನು ಮೊದಲ ತಿಂಗಳು ಏನ್ ಮಾಡ್ತೀನಿ ಅಂದ್ರೆ ಏಪ್ರಿಲ್ ಶುರು ಮಾಡಿ ಮತ್ತೆ ಮೇಲ್ ಶುರು ಮಾಡ್ಬಿಡ್ತಾರೆ. ಅಂತ ತೋಟಗಳು ಒಟ್ಟಾರೆ ಜೀವದ ಅದ್ರ ಅವಧಿ ಕಡಿಮೆ ಆಗೋಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ರೆಸ್ಟ್ ಮತ್ತೆ ಸ್ಟ್ರೆಸ್ ಪೀರಿಯಡ್ ಅನ್ನ ಕಡ್ಡಾಯವಾಗಿ ಪಾಲಿಸ್ಬೇಕು. ಕಟಾವು ಹಣ್ಣಿನ ಕಟಾವಿನ ನಂತರ 1 ಸುತ್ತಿನ ಅಂದ್ರೆ ನಾವು 100 ಕೆಜಿ ಸಾರಜನಕ ರಂಜಕ ಪೊಟ್ಯಾಷ್ ನ 100 ಕೆಜಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ 30 ಕೆಜಿ ಸಾರಜನಕ ರಂಜಕವನ್ನ ಕೊಟ್ಟು ನಾವು ನೀರನ್ನು ಕೊಡ್ತಾ ಹೋಗ್ಬೇಕು. ನೀರನ್ನು ಕೊಡ್ತಾ ಒಂದು 2-2.5 ತಿಂಗಳ ಕಾಲ ನೀರು ಕೊಟ್ಟು ಆ ನಂತರ ನೀರ್ ಕೊಡೋನ ನಿಲ್ಲಿಸಿ ನಾವು ಸ್ಟ್ರೆಸ್ ನ ಕ್ರಿಯೇಟ್ ಮಾಡಬೇಕು. ಆ ಸ್ಟ್ರೆಸ್ ನ ಕ್ರಿಯೇಟ್ ಮಾಡಿದ್ರೆ ಒಳ್ಳೆ ಹೂಗಳ ಸಂಖ್ಯೆ ಆಗುತ್ತೆ. ಗಿಡಗಳು ವಾಣಿಜ್ಯದ ಒಂದೇನೋ ನಾವು ಕ್ವಾಲಿಟಿ ಹಣ್ಣುಗಳ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಆ ಅವಧಿನ ಕೂಡ ನಾವು ಮುಖ್ಯವಾಗಿ ಮಾಡಬೇಕು. ಎಷ್ಟೋ ಜನ ರೈತರು ಹಣ್ಣು ಕಿತ್ಕೊಂಬಂದ್ರೆ ಮತ್ತೆ ತೋಟಗಳಿಗೆ ಹೋಗೋದೇ ಇಲ್ಲ. ಸೊ ಈ ಅವಧಿಯನ್ನ ಯಾರು ನಾನು ಹೇಳಿದೆ ಮೊದಲ 2 ವರ್ಷಗಳಲ್ಲಿ ಏನು ಚೆನ್ನಾಗಿ ನೋಡ್ಕೋತಿರೋ ಹಂಗೆ ಈ ಗಿಡಗಳ ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ನೀವು ಗಿಡಗಳ ಆರೈಕೆ ಏನ್ ಚೆನ್ನಾಗಿ ಮಾಡ್ತಿರೋ ಆ ಆರೈಕೆಯೂ ಕೂಡ ಒಟ್ಟಾರೆ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ. ಆಗ ನೀವು ಚೆನ್ನಾಗಿ ನೋಡ್ಕೋಬೇಕು. ಇನ್ನೊಂದು ಮುಖ್ಯವಾಗಿ ನಾನು ಈ ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ಹೇಳೋದು ಅಂತ ಹೇಳಿದ್ರೆ ಆ ಟೈಮಲ್ಲಿ ಮಳೆ ಶುರು ಆಗುತ್ತೆ. ಅಂದ್ರೆ ಮೇ ಮತ್ತೆ ಜೂನ್ ತಿಂಗಳಲ್ಲಿ ಮಳೆ ಶುರು ಆಗೋದ್ರಿಂದ ರೋಗಗಳ ಹಾವಳಿ ಜಾಸ್ತಿ ಆಗುತ್ತೆ. ಆ ಅಂತ ಸಮಯದಲ್ಲೂ ಕೂಡ ಆ ರೆಸ್ಟಿಂಗ್ ಸಮಯದಲ್ಲಿ ವಿಶ್ರಾಂತಿಯ ಸಮಯದಲ್ಲೂ ಕೂಡ ನೀವು ಕಡ್ಡಾಯವಾಗಿ 1% ಬೋಡೋ ಮಿಶ್ರಣವನ್ನ, ಶೇಕಡಾ 1% ಬೋಡೋ ಮಿಶ್ರಣವನ್ನ ನೀವು ಸಿಂಪರಣೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ರೋಗದ ಹಾವಳಿ ಜಾಸ್ತಿ ಆಗುತ್ತೆ. ಎಷ್ಟು ದಿನಕ್ಕೊಂದ್ಸಲ ಸಿಂಪರಣೆ ಮಾಡಬೇಕು ಅಂದ್ರೆ ಮಳೆ ಇದ್ರೆ 15 ದಿನಕ್ಕೊಂದ್ಸಲ ಸಿಂಪರಣೆ ಮಾಡಬೇಕು. ಇದು ಎಲ್ಲಿವರೆಗೆ ಸಿಂಪರಣೆ ಮಾಡಬೇಕು ಅಂದ್ರೆ ಚಾಟ್ನಿ ಆಗುವವರೆಗೂ ಸಿಂಪರಣೆ ಮಾಡಬೇಕು. ಚಾಟ್ನಿಗಿಂತ ಮುಂಚೆ ಒಂದ್ಸಲ ಮತ್ತೆ ನೀವು ಈ ಬೋರ್ಡೋವನ್ನ ಸಿಂಪರಣೆ ಮಾಡಿ ಚಾಟ್ನಿ ಮಾಡಬೇಕು. ಚಾಟ್ನಿಯ ನಂತರನೂ ಕೂಡ ಒಂದ್ಸಲ ಬೋರ್ಡೋ ಸಿಂಪರಣೆ ಮಾಡಬೇಕು. ನಾನು ಬೋರ್ಡೋ ಸಿಂಪರಣೆಯನ್ನ ತುಂಬಾ ಒತ್ತಿ ಒತ್ತಿ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ದಾಳಿಂಬೆ ಅಥವಾ ಇತರ ಯಾವುದೇ ಹಣ್ಣುಗಳ ಗಿಡಗಳಲ್ಲಿ ರೋಗದ ತೀವ್ರತೆಯನ್ನ ಕಡಿಮೆ ಮಾಡಲಿಕ್ಕೆ ರಾಮಬಾರದಂತೆ ಕೆಲಸ ಮಾಡಬಹುದಾದ ಒಂದು ಔಷಧಿ ಬೋರ್ಡೋ ಮಿಶ್ರಣ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನೀವು ರೋಗಗಳ ನಿರ್ವಹಣೆ ಮಾಡಲಿಕ್ಕೆ ಬೋರ್ಡೋ ಸಹಕಾರಿಯಾಗುತ್ತೆ. ಹಾಗಾಗಿ ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ಕೂಡ ಮಳೆ ಇದ್ರೆ ನೀವು ಸುಮ್ಮನಿರದೆ, ನಾನು ರೆಸ್ಟಿಂಗ್ ಪೀರಿಯಡ್ ಅಲ್ಲಿದೆ ನಾನೆಲ್ಲ ತಿರುಗಾಡ್ಕೊ ಬರಬಹುದು ಅಂತ ಹೇಳಿದೆ, ನೀವು ಆ ಕಾಲದಲ್ಲೂ ಕೂಡ ನೀವು ಈ ಸಿಂಪರಣೆ ಮಾಡಬೇಕು. ಇದು ರೆಸ್ಟಿಂಗ್ ಪೀರಿಯಡ್ ಆಯ್ತು. ನಾನು ಕಳೆದ ಸಂಚಿಕೆಯಲ್ಲಿ ಹೂಗಳ ಹೇಗೆ ಹರಿಗೊಳಿಸಬೇಕು, ಹೇಗೆ ಅದನ್ನ ನಾವು ಕಾಯಿ ಕಚ್ಚುವಾಗ ನೋಡಬೇಕು ಅಂತ ಮಾತಾಡಿದ್ದೆ. ಈಗ ಕಾಯಿ ಕಚ್ಚಾಗಿದೆ, ಆ ಕಾಯಿ ಕಚ್ಚುವ ಮಧ್ಯದಲ್ಲಿ ವಾತಾವರಣದ ಏರುಪೇರುಗಳಿದ್ದಾಗ ಹೂಗಳು ಉದುರೋಗ್ಲಿಕ್ಕೆ ಒಂದು ಸಾಧ್ಯತೆ ಇರುತ್ತೆ. ಅಂದ್ರೆ ಮೊದಲ 2 ವಾರ ಚೆನ್ನಾಗಿ ಹೂಗಳು ಬರ್ತಾ ಇದೆ, ಚೆನ್ನಾಗಿತ್ತು, ಬಿಸಿಲಿತ್ತು, ಬಿಸಿಲು ಸಡನ್ ಆಗಿ ಯಾವುದೋ ಕಾರಣಕ್ಕೆ ಮೋಡ ಮುಚ್ಕೊತ್ತು, ಮಳೆ ಶುರು ಆಗ್ಬಿಡ್ತು, ನಾವು ಸೈಕ್ಲೋನ್ ಆಗಿರ್ಬೋದು ಏನೋ ಆಗಿರ್ಬೋದು, ಅಂತ ಸಮಯದಲ್ಲಿ ಹೂಗಳು ಉದುರೋಗ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿ, ಹೂಗಳ ಉದುರುವಿಕೆಗೆ ಬೇರೆ ಬೇರೆ ಕಾರಣ ಇರುತ್ತೆ. ಮೊದಲ ಮುಖ್ಯವಾದ ಕಾರಣ ಅಂದ್ರೆ ವಾತಾವರಣ ಏರುಪೇರು ಆಗೋದು ಹೂಗಳ ಉದುರುವಿಕೆ ಒಂದು ಪ್ರಮುಖ ಕಾರಣ. ಇನ್ನೊಂದು, ನಾವು ಬೋರಾನ್ ಅಥವಾ ಮೈಕ್ರೋ ನ್ಯೂಟ್ರಿಯಂಟ್ ಡಿಫಿಷಿಯನ್ಸಿಯಿಂದ ಹೂಗಳು ಕೂಡ ಉದುರುತ್ತೆ, ಅದು ಎರಡನೇ ಕಾರಣ ಅಂತ ಹೇಳ್ಬೋದು. ಮೂರನೇ ಕಾರಣ, ಕೀಟ ಮತ್ತು ರೋಗಗಳಿಗೂ ಕೂಡ ಹೂಗಳು ಉದುರುತ್ತೆ. ಈ ಕೀಟ ಮತ್ತು ರೋಗಗಳಿಗೆ ಮುನ್ನೆಚ್ಚರಿಕೆಯಾಗಿ ನಾವು 2 ಸಿಂಪರಣೆ ಏನಂದ್ರೆ ಹೂ ಉದುರೋಗದೇ ಇರೋ ತರ ಸರಿಯಾಗಿ ಕಾಯಿ ಕಚ್ಚೋ ತರ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ನುಸಿ ಅಂದ್ರೆ ನಾವು ಕ್ರಿಪ್ಸ್ ಅಂತ ಹೇಳ್ತೀವಿ, ಆ ನುಸಿ ಪೀಡೆಯನ್ನ ತಪ್ಪಿಸ್ಲಿಕ್ಕೆ ಒಂದು ಶಿಲೀಂದ್ರ ನಾಶಕ ಮತ್ತು ಇನ್ನೊಂದು ಬೇರೆ ರೀತಿ ನಾವು ಆಂತರಿಕನೋಸ್ ಅಂತ ಕರಿತೀವಿ, ಆ 2 ಸಮಸ್ಯೆಗಳಿಗೂ ಕೂಡ ಹೂ ಉದುರೋಗುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾನು 2 ಔಷಧಿಗಳನ್ನ ಹೇಳ್ತೀನಿ. ಒಂದು ಡೈಸನ್ಕೋನಜೂಲ್ ಅನ್ನುವ ಒಂದು ಶಿಲೀಂದ್ರನಾಶಕ 1 ml, ಜೊತೆಗೆ ಟಯೋಮೆಟಾಗ್ಸಾಮ್ ಅನ್ನುವ ಒಂದು ಕೀಟನಾಶಕವನ್ನ ಎರಡನ್ನು, ಅದು ಅರ್ಧ ಟಯೋಮೆಟಾಗ್ಸಾಮ್ 1/2 gram ಪ್ರತಿ ಲೀಟರ್ಗೆ, ಡೈಸನ್ಕೋನಜೂಲ್ 1 ml ಪ್ರತಿ ಲೀಟರ್ಗೆ ಹಾಕಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಸಿಂಪರಣೆ ಮಾಡಬೇಕು. ಆಗ ರೋಗ ಮತ್ತು ಕೀಟಗಳ ತೀವ್ರತೆಯಿಂದಾಗಿ ಹೂಗಳ ಉದುರೋಗೋದನ್ನ ಕಡಿಮೆ ಮಾಡಬಹುದು. ಇನ್ನೊಂದು, ವಾತಾವರಣದಲ್ಲಿ ಬೇರುಪೇರುಗಳಿಂದಾಗಿ ಹೂಗಳು ಉದುರೋಗುತ್ತೆ ಅಂತಹದನ್ನ ಸೂಕ್ಷ್ಮವಾಗಿ ಗಮನಿಸಿ, ಯಾವಾಗ ಮೋಡ ಮುಚ್ಕೊಳ್ಳೋದು ಆದ್ರೆ ನೀವು ಒಂದು ಪ್ಲಾನೋಫಿಕ್ಸ್ ಅನ್ನುವ ಒಂದು ರೋತ್ ರೆಗ್ಯುಲೇಟರ್ ಇರುತ್ತೆ, ಅದನ್ನ ಎಷ್ಟು ಹಾಕೊಂಡು ಮಾಡ್ಬೇಕು ಅಂತ ಹೇಳಿದ್ರೆ 35 ml ಪ್ರತಿ 100 ಲೀಟರ್ಗೆ ನೀವು ಅದನ್ನ ಹಾಕೊಂಡು ಸಿಂಪರಣೆ ಮಾಡಬೇಕು. ಜೊತೆಗೆ ಬೋರಾನ್ ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟ್ 3 gram, ಬೋರಾನ್ 2 gram ಅನ್ನ ಸೇರಿಸಿ ಪ್ಲಾನೋಸ್ ಸೇರಿಸಿ ಈ ವಾತಾವರಣದ ಏರುಪೇರುಗಳಿದ್ದಾಗ ಸಿಂಪರಣೆ ಮಾಡಬೇಕು. ಇದು ನೀವು ಪಾಲಿಸ್ಬೇಕು. ಇನ್ನೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಹೂ ಕಡಿಮೆ ಆಗ್ತಾ ಇರುತ್ತೆ, ಚಿಗುರು ಜಾಸ್ತಿ ಆಗ್ಬಿಡುತ್ತೆ. ಚಿಗುರು ಜಾಸ್ತಿ ಆದ್ರೂ ಕೂಡ ಹೂಗಳು ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ, ಯಾಕಂದ್ರೆ ಗಿಡಗಳು ನಾನು ಆರಾಮಾಗಿದ್ದೀನಿ ಅಂದಾಗ ಹೂಗಳು ಚೆನ್ನಾಗಿ ಬರಲ್ಲ, ಸ್ಟ್ರೆಸ್ ಕೊಟ್ಟಾಗ ಹೂ ಬರುತ್ತೆ. ಅಂತ ಟೈಮಲ್ಲಿ ಚಿಗುರು ಏನಾದ್ರೂ ಜಾಸ್ತಿ ಇದ್ರೆ, ಚಿಗುರು ಜಾಸ್ತಿ ಇದ್ದಾಗ ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಚಿಗುರಿನ ಸಂಖ್ಯೆ ಜಾಸ್ತಿ ಇದ್ರೆ ಇನ್ನೊಂದು ಲಿಗೋಸಿನ್ ಅನ್ನುವ ಒಂದು ಗ್ರೋತ್ ರೆಗ್ಯುಲೇಟರ್ ನೀವು ಬರುತ್ತೆ. ಆ ಲಿಗೋಸಿನ್ ಅನ್ನುವ ಗ್ರೋತ್ ರೆಗ್ಯುಲೇಟರ್ನ ಪ್ರತಿ ಲೀಟರ್ಗೆ 1/2 ml ನಂತೆ ಬಳಸಿ ಆ ಚಿಗುರನ್ನ ಪ್ರಮಾಣವನ್ನ ಕಡಿಮೆ ಮಾಡಬಹುದು, ಆಗ್ಲೂ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಲಿಗೋಸಿನ್ ಅನ್ನ ಚಿಗುರನ್ನ ಕಡಿಮೆ ಮಾಡಿ ಹೂಗಳ ಸಂಖ್ಯೆನ ಜಾಸ್ತಿ ಮಾಡಲಿಕ್ಕೆ ಪ್ಲಾನೋಫಿಕ್ಸ್ ಅನ್ನ 35 ml 100 ಲೀಟರ್ಗೆ ವಾತಾವರಣದ ಏರುಪೇರು ಏನಾದ್ರೂ ಹೂಗಳ ಉದುರೋದ್ರೆ ನೀವು ಬೋರಾನ್ ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಅನ್ನ ಹಾಕಿ ಹೂಗಳು ಉದುರೋದ ತರ ನೋಡ್ಕೋಬೇಕು. ಇದು ಪ್ರಮುಖ ಘಟ್ಟ. ವರ್ಷ ಎಲ್ಲ ನೀವು ನೋಡ್ಕೊಂಡಿರ್ತೀರಿ, ಹೂಗಳ ಸಂಖ್ಯೆನ ನೀವು ಸರಿಯಾಗಿ ನೋಡ್ಕೊಳ್ದೇ ಇದ್ರೆ ನಿಮ್ಗೆ ಮತ್ತೊಂದು ವರ್ಷ ನೀವು ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಸೂಕ್ಷ್ಮವಾಗಿ ಈ ಅಂಶಗಳನ್ನ ಗಮನಿಸಿ ನೀವು ಹಣ್ಣುಗಳನ್ನ ಬಿಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಬೇಕು. ಹಣ್ಣುಗಳ ಕಚ್ಚುವಿಕೆ ತುಂಬಾ ಮತ್ತೊಂದು ಕ್ರಿಟಿಕಲ್ ಪೀರಿಯಡ್ ಅಂತ ಕರಿತೀವಿ ನಾವು. ಈ ಕ್ರಿಟಿಕಲ್ ಪೀರಿಯಡ್ ಅಲ್ಲಿ ನೀವು ಹಣ್ಣುಗಳ ಕಚ್ಚುವ ಸಮಯದಲ್ಲಿ ನಾವು ಸಾರಜನಕವನ್ನ ಕಡಿಮೆ ಕೊಡಿ ಮೊದಲ ಅವಧಿಲಿ ಅಂತ ಹೇಳಿರ್ತೀವಿ. ಅಂದ್ರೆ ನಾವು ಚಾಟ್ನಿ ಮಾಡ್ಬೇಕಾದ್ರೆ ಫಸ್ಟ್ ನೀರ್ ಬಿಟ್ಟಿರ್ತೀರಲ್ಲ, ಆಗ ನಾವು ಈ ಸಾರಜನಕವನ್ನ ಯಾಕೆ ಕಡಿಮೆ ಮಾಡಿರ್ತೀವಿ ಅಂತ ಹೇಳಿದ್ರೆ ಸಿಗುರು ಜಾಸ್ತಿ ಆಗುತ್ತೆ, ಸಿಗುರು ಜಾಸ್ತಿ ಆದ್ರೆ ಹೂ ಕಡಿಮೆ ಆಗೋದ್ರಿಂದ ಸಾರಜನಕದ ಪ್ರಮಾಣವನ್ನ ಕಡಿಮೆ ಮಾಡಿರ್ತೀವಿ. ನಾನು ಹೇಳಿದೆ 1/3 ಅಂದ್ರೆ 100 kg ಹಾಕ್ಬೇಕು ಅಂತ ಹೇಳಿದಾಗ 30 kg ನಾನು ಕಟಾವ್ ಮಾಡಿದ್ಮೇಲೆ ಹಾಕಿರ್ತೀನಿ. ಈ ಕಾಯಿ ಕಚ್ಚುವ ಸಮಯದಲ್ಲಿ ಸಾರಜನಕ ಮತ್ತೆ ರಂಜಕವನ್ನ ಮತ್ತೆ 1/7 ಅಂದ್ರೆ 30% ಸಾರಜನಕ ಮತ್ತೆ ರಂಜಕ ಜೊತೆಗೆ ಪೊಟ್ಯಾಶ್ ಏನೋ 1/3 ಪೊಟ್ಯಾಶ್ ಅನ್ನ ಸೇರಿಸಿ ತಾಯಿ ಕಚ್ಚುವ ಸಮಯ ತುಂಬಾ ಕ್ರಿಟಿಕಲ್ ಆಗಿರೋದ್ರಿಂದ ಒಂದು ಗಿಡಕ್ಕೆ ನಾನು ಅಂದಾಜು ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಗಿಡಕ್ಕೆ ನೀವು ಸಾರಜನಕವನ್ನ ಯಾವ ಡಿಎಪಿ ಕೂಡ ಕೊಡ್ಬೋದು ಇಲ್ಲ ಫಾಸ್ಫರಸ್ ಕೂಡ ಇರುತ್ತೆ ಒಂದು 100-150 grams ಡಿಎಪಿ ಎಸ್ಎಸ್ಪಿ ಅನ್ನ ನೀವು ಒಂದು 100 grams ಎಸ್ ಓ ಪಿ ಅಥವಾ ಎಂ ಓ ಪಿ ಸಲ್ಫೇಟ್ ಆಫ್ ಪೊಟ್ಯಾಶ್ ಅಥವಾ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅದನ್ನ ಒಂದು 100 grams ಅನ್ನ ಕಾಯಿ ಕಚ್ಚುವ ಸಮಯದಲ್ಲಿ ಕೊಡಬೇಕು. ನಾನು ಹೇಳಿದ್ರೆ ಎಸ್ ಓ ಪಿ ಅಥವಾ ಎಂ ಓ ಪಿ ಯ ಆಯ್ಕೆ ಬಗ್ಗೆ ನಿಮಗೆ ಒಂದು ಗೊಂದಲ ಇರುತ್ತೆ. ಯಾವ ತೋಟಗಳಲ್ಲಿ ಮಣ್ಣಿನ ರಸಸಾರ 8 ಮೇಲಿದ್ರೆ ನೀವು ಸಲ್ಫೇಟ್ ಆಫ್ ಪೊಟ್ಯಾಶ್ ಅನ್ನ ಕೊಡಬೇಕು, ಯಾವ ಮಣ್ಣಿನಲ್ಲಿ 7-7.5 ಇರುತ್ತೋ ಅಂತ ತೋಟಗಳಿಗೆ ನೀವು ಎಂ ಓ ಪಿ ಅನ್ನ ಕೊಡಬೇಕು. ಅಂದ್ರೆ ದುಡ್ಡು ಕಡಿಮೆ ಆಗುತ್ತೆ ಎಂ ಓ ಪಿ ಮತ್ತು ಎಸ್ ಓ ಪಿಗೆ ಒಟ್ಟಾರೆ ಎಸ್ ಓ ಪಿ ಜಾಸ್ತಿ ಇರೋದ್ರಿಂದ ಈ ರಸಸಾರವನ್ನು ಕೂಡ ನೀವು ಮಣ್ಣಿನ ಅಗತ್ಯತೆ ಅಂದ್ರೆ ಮಣ್ಣಿನ ಗುಣಲಕ್ಷಣಗಳ ಮೇಲೆ ನೀವು ನೋಡಿಕೊಡಬೇಕು. ಹಾಗಾಗಿ ಎಲ್ಲ ರೈತರು ಕೂಡ ಕಡ್ಡಾಯವಾಗಿ ಒಂದು ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಿ ಅಗತ್ಯ ಪೂರಕವಾಗಿ ನೀವು ಈ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. ಇದು ಕಾಯಿ ಕಚ್ಚುವ ಸಮಯದಲ್ಲಿ ನೀವು ಪಾಲಿಸಬೇಕಾದ ಅಂಶ. ಇನ್ನು ಕಾಯಿ ಕಚ್ಚುವ ಸಮಯದಲ್ಲಿ ಇದು ನಾವು ಪೋಷಕಾಂಶಗಳ ಅಗತ್ಯತೆ ಆದ್ರೆ ಇನ್ನೊಂದು ಮೈಕ್ರೋ ಲಘು ಪೋಷಕಾಂಶಗಳ ಅವಶ್ಯಕತೆಯು ಕೂಡ ಈ ಸಮಯದಲ್ಲಿ ಇರುತ್ತೆ. ಯಾವ ಲಘು ಪೋಷಕಾಂಶಗಳು ಬೇಕು ಅಂತ ಹೇಳಿದ್ರೆ ನಾನು ಹೇಳಿದೆ ಮೆಗ್ನೀಷಿಯಂ ಸಲ್ಫೇಟ್ 30 grams ಪ್ರತಿ ಗಿಡಕ್ಕೆ, ಮ್ಯಾಂಗನೀಸ್ ಸಲ್ಫೇಟ್ 50 grams ಪ್ರತಿ ಗಿಡಕ್ಕೆ, ಜಿಂಕ್ ಸಲ್ಫೇಟ್ 30 grams ಪ್ರತಿ ಗಿಡಕ್ಕೆ, ಮಾಲಿಬ್ಡಿನಮ್ ಸಾಧ್ಯವಾದರೆ ಮಾಲಿಬ್ಡಿನಮ್ ಕೂಡ 20 grams ಪ್ರತಿ ಗಿಡಕ್ಕೆ, 20 grams ಬೋರಾ. ಈ ಜೊತೆಗೆ ಈ ಎಲ್ಲವನ್ನ ಮಿಶ್ರಣ ಮಾಡಿ ಮೆಗ್ನೀಷಿಯಂ ಸಲ್ಫೇಟ್, ಜಿಂಕ್ ಸಲ್ಫೇಟ್, ಫೆರಸ್ ಸಲ್ಫೇಟ್ 30 grams, ಬೋರಾನ್ 20 grams. ಬೋರಾನ್ ಯಾವುದೇ ಕಡ್ಡಾಯವಾಗಿ 20 grams ಇಂದ ಜಾಸ್ತಿ ಕೊಡಬಾರದು, ಯಾಕೆಂದ್ರೆ ಟಾಕ್ಸಿಸಿಟಿ ಗಿಡಗಳಿಗಿರೋದ್ರಿಂದ. ಈ ಎಲ್ಲ ಲಘು ಪೋಷಕಾಂಶಗಳನ್ನ ಈ ಕಾಯಿ ಕಚ್ಚುವ ಸಂದರ್ಭದಲ್ಲಿ ನೀವು ಗಿಡಗಳಿಗೆ ಕೊಡಬೇಕು. ಇದು ಲಘು ಪೋಷಕಾಂಶಗಳ ಅಂದ್ರೆ ಪೋಷಕಾಂಶಗಳ ಪೂರೈಕೆ. ಇದಾದ ನಂತರ ನಾವು ರೋಗಗಳನ್ನ ಕೀಟಗಳನ್ನು ಕೂಡ ಈ ಸಮಯದಲ್ಲಿ ನಾವು ನಿರ್ವಹಣೆ ಮಾಡಬೇಕು. ಈ ಕಾಯಿ ಕಚ್ಚುವ ಸಂದರ್ಭದಲ್ಲಿ ಈ ಭಾಗದಲ್ಲಿ ಮುಖ್ಯವಾಗಿ ದಕ್ಷಿಣ ಜಿಲ್ಲೆಗಳ ಭಾಗಗಳಲ್ಲಿ ಕೊಲೊಟೋಟ್ರೈಕಮ್ ರಾಟ್ ಅನ್ನೋದು ತುಂಬಾ ಜಾಸ್ತಿ ರೈತರನ್ನ ಕಾಡುತ್ತೆ. ಹಾಗಾಗಿ ಆ ಹೂಗಳು ಕಾಯಿಯಾಗುವ ಒಂದು ಸಂದರ್ಭ ಏನಿರುತ್ತೆ, ಆ ಹೂಗಳ ಎಂಡಿಂಗ್ ಅಲ್ಲಿ ನೀರು ಇಟ್ಕೊಳ್ಳಿಕ್ಕೆ ಒಂದು ಓಪನ್ ಪ್ರದೇಶ ಇರುತ್ತೆ, ಅಂದ್ರೆ ಒಂದು ಸ್ಪೇಸ್ ಇರುತ್ತೆ, ಅಲ್ಲಿ ನೀರು ತುಂಬಿಕೊಳ್ಳುತ್ತೆ. ಈವನ್ ಇಬ್ಬನಿಗೂ ಕೂಡ ನೀರು ಅಲ್ಲಿ ತುಂಬಿಕೊಳ್ಳುತ್ತೆ. ಅಂತ ಪ್ರದೇಶಗಳಲ್ಲಿ ಒಂದು ಕಪ್ಪು ಕಪ್ಪಾಗಿ ರೌಂಡ್ ರೌಂಡ್ ಗೆ ಒಂದು ಹಣ್ಣು ಕೊಳೆ ರೋಗ ಶುರು ಆಗ್ಬಿಡುತ್ತೆ. ನೀವು ಆ ಸಿಂಪ್ಟಮ್ ಬರೋವರೆಗೆ ಕಾಯಬಾರದು. ಯಾವ ಹಣ್ಣುಗಳು ಹೂಗಳು ಕಾಯಿ ಕಚ್ಚುವ ಸಂದರ್ಭ ಇರುತ್ತೆ ಅಂತ ಸಮಯದಲ್ಲಿ ನಾನು ಮೊದಲೇ ಹೇಳಿದೆ ಡೈಸನ್ ಕೋನ್ ಝೋಲ್ ಅನ್ನ 1 ml ನ ಬಳಸಬೇಕು ಅಂತ. ಇಲ್ಲಿ ಆ ಡೈಸನ್ ಕೋನ್ ಝೋಲ್ 1 ml ಜೊತೆಗೆ ಒಂದು ಮ್ಯಾಂಕೋಸಬ್ 2 grams ಅನ್ನ ಸೇರಿಸಿ ಮುಂಜಾಗ್ರತಾ ಕ್ರಮವಾಗಿ ನೀವು ಬಳಸಬೇಕು. ಈ ಬಳಸೋದ್ರಿಂದ ರೋಗ ಸಿಂಪ್ಟಮ್ ಬರೋದನ್ನ ಕಾಯ್ದು ನೀವು ಸಿಂಪನೆ ಮಾಡ್ಬೇಕು. ಸಿಂಪ್ಟಮ್ ಬಂದ ಮೇಲೆ ಅದನ್ನ ನೀವು ವಾಸಿ ಮಾಡಕ್ಕಾಗಲ್ಲ, ಅದನ್ನ ಬರದಂಗ ತಡೆಗಟ್ಟದೆ ತುಂಬಾ ಪರಿಣಾಮಕಾರಿಯಾದ ಒಂದು ಪ್ರಯತ್ನ. ಹಾಗಾಗಿ ಒಂದು ಡೈಸನ್ ಕೋನಜೋಲ್ 1 ml ಆಗಿರ್ಬೋದು, ಅಥವಾ ಎಕ್ಸ ಕೋನಜೋಲ್ 1 ml ಆಗಿರ್ಬೋದು, ಅಥವಾ ತೆಜುಕೋನಜೋಲ್ 1 ml ಆಗಿರ್ಬೋದು, ಈ ತರಹದ ಟ್ರಯಜೋಲ್ 1 ml ಗಳನ್ನ ಬಳಸಬೇಕು. ಯಾರು 1/2 ml ಬಳಸಬಾರದು. ಅಥವಾ ಕವಚ್ ಅಂತ ಇನ್ನೊಂದು ಕ್ಲೋರೋಥಾಲೋನಿಲ್ ಅನ್ನೋದು ಇನ್ನೊಂದು ಶಿಲೀಂಧ್ರ ನಾಶಕ ಇರುತ್ತೆ, 2 grams ಅದನ್ನು ಕೂಡ ಬಳಸಬಹುದು. ಈ ಶಿಲೀಂಧ್ರ ನಾಶಕಗಳನ್ನ ನೀವು ಮುಂಜಾಗ್ರತೆ ಕ್ರಮವಾಗಿ ಕಾಯಿ ಕಚ್ಚುವ ಸಂದರ್ಭದಲ್ಲಿ ಬಳಸಬೇಕು ರೋಗದ ನಿಯಂತ್ರಣಕ್ಕೆ. ಇದೇ ಸಮಯದಲ್ಲಿ ಕೂಡ ಒಂದು ನಾನು ಹೇಳಿದ ನುಸಿ ತುಂಬಾ ಕಾಡುತ್ತೆ. ಯಾಕೆ ನುಸಿ ಮೊದಲ 1.5 ತಿಂಗಳಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾವ ಹಣ್ಣುಗಳಿಗೆ ನುಸಿ ಕಾಡುತ್ತೋ ಅಂತ ಹಣ್ಣುಗಳಲ್ಲಿ ಒಂದು ಗೆರೆ ಶುರು ಆಗ್ಬಿಡುತ್ತೆ. ಒಂದು ಆ ಸೈಜಿನ ಎಕ್ಸ್ಪ್ಯಾನ್ಷನ್ಗೆ ದೊಡ್ಡ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ನುಸಿಯ ಹಾವಳಿಯನ್ನು ಕೂಡ ಈ ಪ್ರಯತ್ನದಲ್ಲಿ ನೀವು ಮಾಡ್ಬೋದು. ಬಟ್ ನುಸಿನ ನೀವು ಚಿಗುರಿನ ಮೇಲೆ ಕಾಣುತ್ತೆ, ಅದನ್ನ ನೋಡಿ ನೀವು ಸಿಂಪನೆ ಮಾಡ್ಬೋದು. ಆದ್ರೆ ಈ ರೋಗ ಯಾವುದೇ ನಿಮ್ಗೆ ಗುಣಲಕ್ಷಣಗಳಿಲ್ಲದೆ ಶುರು ಆಗ್ಬಿಡುತ್ತೆ. ಹಾಗಾಗಿ ಇದನ್ನ ಮುಂಜಾಗ್ರತೆ ಮಾಡಬೇಕು. ಈ ಶಿಲೀಂಧ್ರ ನಾಶಕಗಳನ್ನ ಸಿಂಪರಣೆ ಮಾಡುವುದರ ಜೊತೆಯಲ್ಲಿ ನೀವು ನಾನು ಆ ನುಸಿಗೆ ಸಂಬಂಧಿತ ಒಂದು ಕೀಟನಾಶಕಗಳನ್ನು ಸೇರಿಸ್ಕೋಬಹುದು. ಯಾವ ಕೀಟನಾಶಕಗಳು ಅಂತ ಹೇಳಿದ್ರೆ, ನಾನು ಮೊದಲು ಹೇಳಿದ್ರೆ ಥೈರೋಮೆಕ್ಲಾಗ್ಸಮ್ 1/2 grams ಇರ್ಬೋದು, ಸ್ಪೈನೋಸೈಡ್ ಅಂತ ಇನ್ನೊಂದು ಸಿಗುತ್ತೆ, ಅದು ಕೂಡ 1/2 ml ಪ್ರತಿ ಲೀಟರ್ಗೆ. ಇನ್ನೊಂದು ಇಮಿಡಾಕ್ಲೋಪಿಡ್ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗುತ್ತೆ. ಯಾವುದಾದ್ರೂ ಒಂದನ್ನ ಈ ಸಮಯದಲ್ಲಿ ಕಾಯಿ ಕಚ್ಚುವ ಸಂದರ್ಭದಲ್ಲಿ ನೀವು ಕೀಟ ಮತ್ತು ರೋಗಕ್ಕೆ, ಈ ಕೊರಟೋಟ್ರೈಕಮ್ ರೋಗಕ್ಕೆ ಎರಡನ್ನು ಕೂಡ ಒಂದು ಸೂಕ್ಷ್ಮವಾಗಿ ಗಮನಿಸ್ತಾ ಎರಡನ್ನು ನೀವು ಕಂಬೈನ್ ಮಾಡಿ ಮಿಶ್ರಣ ಕೂಡ ಮಾಡಿ ಮಾಡಬಹುದು. ಆದ್ರೆ ಮಿಶ್ರಣ ಮಾಡೋಕ್ಕಿಂತ ಮುಂಚೆ ಯಾವ್ದಾದ್ರೂ ಒಂದು ಬೇರೆ ಬೇರೆ ಔಷಧಿಗಳನ್ನ ನಾನು ಕೊನೆಯದಾಗಿ ನೀವು ನನ್ನ ನಂಬರ್ನ ಕೊಡ್ತೀನಿ, ನನ್ನನ್ನು ಸಂಪರ್ಕಿಸಿ. ಅದನ್ನ ಎರಡು ಕಂಪ್ಯಾಟಬಿಲಿಟಿ ಅದು ಎರಡೂ ಕೂಡ ಒಗ್ಗೂಡುತ್ತೆ ಸರಿಯಾಗಿ ಅಂತ ನೋಡ್ಕೊಂಡು ನೀವು ಮಾಡಬೇಕು. ಅದೇ ನನ್ನ ಸಂಪರ್ಕಿಸಿ ನೀವು ಮಾಡಬಹುದು, ಒಂದು ವಾಟ್ಸಪ್ ಅಲ್ಲಿ ಕಲಿಸಿ ನಾನು ಹೇಳ್ತೀನಿ ಸರಿ ತಪ್ಪು ಅಂತ. ಹಾಗಾಗಿ ಕಾಯಿ ಕಚ್ಚುವ ಸಂದರ್ಭ ತುಂಬಾ ಕ್ರಿಟಿಕಲ್ ಆಗಿರೋದ್ರಿಂದ, ತುಂಬಾ ಸೂಕ್ಷ್ಮವಾಗಿರೋದ್ರಿಂದ ಈ ರೋಗ ಮತ್ತು ಕೀಟಗಳನ್ನ ನೀವು ನೋಡ್ಕೋಬೇಕು. ಇದು ಮೊದಲ ಒಂದೂವರೆ ತಿಂಗಳಾಯ್ತು. ಒಂದು ಹೂಗಳಿಂದ ಹಣ್ಣಾಗ್ಲಿಕ್ಕೆ 6.5-7 ತಿಂಗಳ ಸಮಯ ಇರುತ್ತೆ. ಆ ಸಮಯ ಎಂಥದ್ದು ಅಂದ್ರೆ ಅದು ಮತ್ತೆ ತುಂಬಾ ಸೂಕ್ಷ್ಮವಾಗಿ, ಮೊದಲ 1.5 ತಿಂಗಳು ಕಾಯಿ ಕಚ್ಚುವ ಸಂದರ್ಭದಲ್ಲಿ ಮಾತ್ರ ನಿಮಗೆ ನುಸಿ ಕೀಟದ ಸಮಸ್ಯೆ ಕಾಡುತ್ತೆ. ಆಮೇಲೆ ನುಸಿ ಇದ್ರೂ ಕೂಡ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನುಸಿ ಇತ್ತು ಅಂತ ನೀವು ಕೀಟನಾಶಕವನ್ನು ಸಿಂಪರಣೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿವರೆಗೆ ಅಂದ್ರೆ ನವೆಂಬರ್ ಎಂಡ್ ಡಿಸೆಂಬರ್ ತಿಂಗಳವರೆಗೂ ಕೂಡ ನೀವು ಏನು ಕೀಟನಾಶಕನ. ರೈತರಿಗೆ ಒಂದು ದಾಳಿಂಬೆಯಲ್ಲಿ ಭಯ ಇದೆ, ನಾನು ಎಲ್ಲಿ ಭಯ ಬೆಳೆ ಕಳ್ಕೊಂಡ್ಬಿಡ್ತೀನೋ ಬೆಳೆ ಕಳ್ಕೊಂಡ್ಬಿಡ್ತೀನಿ ಅಂತ ಸುಮ್ಮನೆ ಸಿಂಪರಣೆ ಮಾಡ್ತಿರ್ತಾರೆ. ಹಾಗಾಗಿ ಜಾಸ್ತಿ ಸಿಂಪರಣೆ ಮಾಡೋದ್ರಿಂದನೂ ಕೂಡ ರೋಗ ಜಾಸ್ತಿ ಆಗುತ್ತೆ. ಹಾಗಾಗಿ ಕೀಟನಾಶಕಗಳನ್ನ ಮೊದಲ 1.5 ತಿಂಗಳ ನಂತರ ನೀವು ಅವಶ್ಯಕತೆ ಇರೋದ್ರಿಂದ ಈ ಕೀಟನಾಶಕಗಳ ಸಿಂಪರಣೆ ನಿಲ್ಲಿಸ್ಬೇಕು. ನಂತರ ರೋಗದ ಬಾಧೆ ಜಾಸ್ತಿ ಇರುತ್ತೆ. ನಿಮ್ಗೆ ಎಲ್ಲರಿಗೂ ಗೊತ್ತು, ನನಗ್ ಗೊತ್ತು, ದಾಳಿಂಬೆಯನ್ನ ರೋಗಕ್ಕೆ ಸಿನಾರ್ ಅಂದ್ರೆ ಅದೊಂದು ರೋಗಗ್ರಸ್ತ ಗಿಡ ಅಂತ ಹೇಳುವ ಒಂದು ಪರಿಪಾಲನೆ ಎಲ್ಲರಲ್ಲಿ ಇದೆ. ಯಾಕಂದ್ರೆ ಅದಕ್ಕೆ ತುಂಬಾ ರೋಗಗಳು ಕೂಡ ಇದೆ. ಮುಖ್ಯವಾಗಿ ರೋಗ ಏನು ಅಂತ ಹೇಳಿದ್ರೆ ದಾಳಿಂಬೆ ದುಂಡಾಣು ಅಂಗಮಾರಿ ರೋಗ. ಈ ದಾಳಿಂಬೆ ದುಂಡಾಣು ಅಂಗಮಾರಿ ರೋಗ ಒಂದು ಸಲ ಶುರು ಆಗದಂಗೆ ನೋಡ್ಕೋಬೇಕು, ಶುರು ಆಗದೇ ಇರೋ ತರ ನೋಡ್ಕೋಬೇಕು ಅಂತ ಹೇಳಿದ್ರೆ ಮೊದಲು ಅಂಗಾಂಶ ಕೃಷಿಯಿಂದ ತಂದು ನಾಟಿ ಗಿಡಗಳನ್ನ ನಾಟಿ ಮಾಡಬೇಕು. ಮತ್ತೆ ಮೊದಲ 2 ವರ್ಷಗಳಲ್ಲಿ ನಾನು ಹೇಳಿದೆ ಬೋರ್ಡನ್ನ ಸಿಂಪರಣೆ ಮಾಡ್ತಾ ಬಂದ್ರೆ ರೋಗದ ಬಾಧೆ ತುಂಬಾ ಕಡಿಮೆ ಇರುತ್ತೆ. ಈ ರೋಗದ ಬಾಧೆ ಯಾವಾಗ ಜಾಸ್ತಿ ಅಂತ ಇರುತ್ತೆ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಮೊದಲು ದಾಳಿಂಬೆ ಹಣ್ಣು ರಕ್ತದ ಕಲರ್ ಅಲ್ಲಿ ಇರುತ್ತೆ, ಮತ್ತೆ ಹಸಿರಾಗಿ ಪರಿವರ್ತನೆ ಆಗುತ್ತೆ. ಆ ರಕ್ತ ಕಲರ್ ಇದ್ದಾಗ ದಾಳಿಂಬೆ ಹಣ್ಣಿಗೆ ಈ ದುಂಡಾಣಾಂಗ ಮಾರಿ ರೋಗ ಬರೋದಿಲ್ಲ. ಯಾಕಂದ್ರೆ ಆ ಏನು ಕೆಂಪಾಗಿ ಇಟ್ಟಿರುತ್ತಲ್ಲ ದಾಳಿಂಬೆನ, ಆ ಕೆಂಪಾಗಿ ಇಟ್ಟಿರುವ ಒಂದು ರಾಸಾಯನಿಕ ಅಂಶ ಈ ದುಂಡಾಣಾಂಗ ಮಾರಿ ರೋಗದ ತೀವ್ರತೆಯನ್ನ ಕಡಿಮೆ ಮಾಡ್ತಾ ಇರುತ್ತೆ. ಅದು ಸ್ವಾಭಾವಿಕವಾಗಿ ದಾಳಿಂಬೆಗೆ ಇರುತ್ತೆ. ಯಾವಾಗ ಈ ರಕ್ತ ಕೆಂಪು ಇರುವಂತ ಹಣ್ಣು ಹಸಿರಾಗಿ ಪರಿವರ್ತನೆ ಆಗುತ್ತೋ ಆಗ ದುಂಡಾಣು ಅಂಗಮಾರಿ ರೋಗ ದಾಳಿಂಬೆಗೆ ತುಂಬಾ ಪ್ರಮುಖ ರೋಗ. ಈ ರೋಗವನ್ನ ನೀವು ಪಾಲನೆ ಮಾಡ್ಬೇಕು ಅಂತ ಹೇಳಿದ್ರೆ ವಾತಾವರಣವನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು. ನಿಮ್ಗೆ ಮಳೆ ಇಲ್ಲ ಅಂದ್ರೆ ಅಂಗಮಾರಿ ರೋಗ ಬರದೇ ಇಲ್ಲ, ಹೆಚ್ಚು ಕಡಿಮೆ. ಮಳೆ ಇಲ್ಲ ಅಂತ ಹೇಳಿದ್ರೆ ಅಂಗಮಾರಿ ರೋಗ ಬರದೇ ಇಲ್ಲ, ಹೆಚ್ಚು ಕಡಿಮೆ. ಎಷ್ಟು ಅಂದ್ರೆ 90% ಮಳೆ ಇಲ್ಲ ಅಂದ್ರೆ ಇರಲ್ಲ. ಮಳೆ ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಳೆ ಬಿದ್ದ 24-40 ಗಂಟೆಯ ಒಳಗಾಗಿ ಒಂದು ಕಾಪರ್ ಯುಕ್ತ ಸಿಂಪರಣೆಯನ್ನು, ಕಾಪರ್ ಶಿಲೀಂಧ್ರ ನಾಶಕ, ಕಾಪರ್ ಬ್ಯಾಕ್ಟೀರಿಯಾ ನಾಶಕ, ದುಂಡಾಣ ನಾಶಕ ಔಷಧಿ ಆಗಿರೋದ್ರಿಂದ ಯಾವ್ದಾದರೂ ಕಾಪರ್ ಯುಕ್ತ ಔಷಧಿಯನ್ನು ಸಿಂಪರಣೆ ಮಾಡಬೇಕು. ಯಾವುದು ಕಾಪರ್ ಯುಕ್ತ ಅಂತ ಹೇಳಿದ್ರೆ ಮೊದಲ ಹೇಳಿದ್ರೆ ಬೋರೋ ಮಿಶ್ರಣ 1%. ಇದಲ್ಲದೆ ಕಾಪರ್ ಆಕ್ಟಿಕ್ ಕ್ಲೋರೈಡ್, ಇದಲ್ಲದೆ ಇದ್ರೆ ನಿಮ್ಗೆ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳಿದ್ರೆ ಕಾಪರ್ ಆಕ್ಟಿಕ್ ಕ್ಲೋರೈಡ್ 3 ಗ್ರಾಂ ಪ್ರತಿ ಲೀಟರ್ ಅಂತ ನೀವು ಬಳಸ್ಬೋದು. ಅದು ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಕಾಪರ್ ಹೈಡ್ರಾಕ್ಸೈಡ್ ಕೋಸೈಡ್ ಅಂತ ಹೇಳ್ತೀವಿ ನಾವು ಮಾರ್ಕೆಟ್ ಅಲ್ಲಿ. ಈ ಯಾವುದಾದರೂ ಒಂದನ್ನ, ಮೂರರಲ್ಲಿ ಯಾವುದಾದರೂ ಒಂದನ್ನ ಮಳೆ ಬಿದ್ದ 24-48 ಗಂಟೆಯ ಒಳಗಡೆ ಕಡ್ಡಾಯವಾಗಿ ನೀವು ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವುದರಿಂದ ನೀವು ಏನು ರೋಗ ಪ್ರಸರಣ ಆಗುತ್ತೋ ಅದನ್ನ ಇಮ್ಮಿಡಿಯೇಟ್ ಆಗಿ ತಕ್ಷಣ ನೀವು ನಿಲ್ಲಿಸುವಾಗ ಮಾಡೋದ್ರಿಂದ ಮತ್ತೆ ಅದರ ಬೆಳವಣಿಗೆ ಆಗಲ್ಲ. ಇದು ಕ್ಯೂರೇಟಿವ್ ಅಂದ್ರೆ ರೋಗ ಬಂದ ಮೇಲೆ ವಾಸಿ ಮಾಡೋದು ಹೇಗೆ ಅಂತ ಹೇಳೋದು. ರೋಗ ಬರದೇ ಕೂಡ ಮಾಡ್ಬೋದು. ಹಲವು ಔಷಧಿಗಳನ್ನ ನಾನು ಹೇಳ್ತೀನಿ. ಒಂದು, ಇವೆಲ್ಲವೂ ಕೂಡ ಸಾವಯವ ಅಂಶಕ್ಕೆ ಸಂಬಂಧಪಟ್ಟಿದ್ದು. ನಾನು ಮೊದಲು ಹೇಳಿದ ಎಲ್ಲವೂ ಕಾಪರ್ ಅಥವಾ ಈ 3 ಔಷಧಿಗಳು ರಾಸಾಯನಿಕ ಯುಕ್ತ. ಇನ್ನು ಬೇರೆವು ಸಾವಯವ ಯುಕ್ತ ಅಂದ್ರೆ ಜೈವಿಕ ಸಮ್ಮಿಶ್ರಣಗಳಿಂದ ಉಂಟಾದದ್ದು ಅಂತ ಹೇಳಿದ್ರೆ ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ದಾರಕ್ಷಕ ಎನ್ನುವ ಒಂದು ಜೈವಿಕ ಸಮ್ಮಿಶ್ರಣವನ್ನು ಅಭಿವೃದ್ಧಿಪಡಿಸಿದ್ದೀವಿ. ಅದು ಸುಡೋಮಾನಸ್ ಜೊತೆಗೆ ಕೈಟೋಸಾನ್ ಜೊತೆಗೆ ಹೊಂಗೆ ಎಣ್ಣೆ 3 ಪದಾರ್ಥಗಳನ್ನ ಸೇರಿಸಿ ನಾವು ಈ ದುಂಡಾಣು ಅಂಗಮಾರಿ ರೋಗದ ತೀವ್ರತೆಯನ್ನ ಕಡಿಮೆ ಮಾಡ್ಲಿಕ್ಕೆ ಅಂದ್ರೆ ರೋಗ ನಿರೋಧಕತೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ. ಇದನ್ನ 4 ml ಅಂತೆ ಪ್ರತಿ 10-15 ದಿನಗಳ ಒಳಗಾಗಿ ನೀವು ಸತತವಾಗಿ ಸಿಂಪರಣೆ ಮಾಡ್ತಾ ಹೋದ್ರೆ ಈ ಮಳೆ ಬಿದ್ದಂತಹ ಪಕ್ಷಗಳಲ್ಲೂ ಕೂಡ ರೋಗದ ಪ್ರಸರಣ ಸಡನ್ ಆಗಿ ಜಾಸ್ತಿ ತೀವ್ರಗೊಳ್ಳಲ್ಲ. ಈ ದಾರಕ್ಷಕವನ್ನ 10-15 ದಿನಗಳಿಗೊಮ್ಮೆ ನೀವು ಮಾಡ್ತಾ ಹೋಗ್ಬೇಕು, 4 ml ಪ್ರತಿ ಲೀಟರ್ನಂತೆ. ಇದರ ಜೊತೆಗೆ ಈ ದಾರಕ್ಷಕದ ಜೊತೆಗೆ ಲಘು ಪೋಷಕಾಂಶಗಳು ಕೂಡ ರೋಗದ ನಿರೋಧಕತೆಯನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಸಹಕಾರಿ ಆಗುತ್ತೆ. ಅದಕ್ಕೆ ಎಷ್ಟು ಹಾಕೋದು ಅಂದ್ರೆ ಈ ದಾರಕ್ಷಕದ ಜೊತೆಗೆ ಪ್ರತಿ ಲೀಟರ್ಗೆ 2 ಗ್ರಾಂ ಬೋರಾನ್, 3 ಗ್ರಾಂ ಮೆಗ್ನೀಷಿಯಂ ಸಲ್ಫೇಟ್, 3 ಗ್ರಾಂ ಜಿಂಕ್ ಸಲ್ಫೇಟ್ ಅನ್ನ ಸೇರಿಸಿಕೊಂಡು ಜೊತೆಯಲ್ಲಿ ಸಿಂಪರಣೆ ಮಾಡೋದ್ರಿಂದ ರೋಗದ ನಿರೋಧಕತೆಯನ್ನ ನೀವು ರಾಸಾಯನಿಕವಲ್ಲದ ಪದ್ಧತಿಯಲ್ಲಿ ಹೆಚ್ಚಿಸ್ತಾ ಹೋಗ್ಬೋದು. ಈ ಪದ್ಧತಿಯನ್ನ ಮಾಡಿದ್ರೆ ಒಟ್ಟಾರೆ ರಾಸಾಯನಿಕದ ಬಳಕೆಯನ್ನು ನೀವು ಕಡಿಮೆ ಮಾಡ್ಬೋದು. ಎಷ್ಟು ಕಡಿಮೆ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಒಂದು ಪ್ರದೇಶದಲ್ಲಿ 100 ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ತರಹದ ಜೈವಿಕ ಸಮ್ಮಿಶ್ರಣಗಳನ್ನ ಅಥವಾ ನಾವು ಡಿಫೆನ್ಸ್ ಮಾಡಲೇಟರ್ಸ್ ಅಂತ ನಾನು ಮತ್ತೆ ಹೇಳ್ತೀನಿ ಒಂದಷ್ಟನ್ನ ಸ್ಯಾಲಿಸಲಿಕ್ ಆಸಿಡ್ ಆ ತರದ ಹೇಳ್ತೀನಿ. ಈ ತರಹದನ್ನ ನೀವು ಬಳಕೆ ಮಾಡಿದ್ರೆ ನೂರು ರೂಪಾಯಿನ ನೀವು ರಾಸಾಯನಿಕ ಬಳಕೆ ಖರ್ಚು ಮಾಡ್ತಾ ಇದ್ರೆ 20-30 ರೂಪಾಯಿಗೆ ಇಳಿಸ್ಬೋದು. ನೀವು 80% ರಾಸಾಯನಿಕ ಮಿಶ್ರಣಗಳನ್ನ ದಾಳಿಂಬೆಯಲ್ಲಿ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಈ ತರಹದ ಸಾವಯವ ಅಂಶ ಜೈವಿಕ ಅಂಶಗಳನ್ನ ನೀವು ಬಳಸಬೇಕು. ಎಷ್ಟು ದಿನಕ್ಕೊಂದ್ಸಲ ಬಳಸಬೇಕು? 10-15 ದಿನಕ್ಕೊಂದ್ಸಲ ಬಳಸಬೇಕು. ನಮ್ ರೈತರು ಎಲ್ಲರೂ ಕೂಡ ಬರೋದು ರೈತರು ರೋಗ ಬಂದ್ಮೇಲೆ ಯಾ ರೋಗ ಬರದೇ ಇರತರ ನೋಡ್ಕೊಳ್ಳೋದು ಕೂಡ ಇವತ್ತು ಪ್ರಮುಖ ಅಂಶ. ನಾವೆಲ್ಲರಿಗೂ ಕರೋನಾ ಕೋವಿಡ್ ಬಂದಾಗ ರೋಗ ಬಂದ್ಮೇಲೆ ಹಾಸ್ಪಿಟಲ್ಗೆ ಹೋಗಿ ನಾವೆಷ್ಟು ಕಷ್ಟ ಕೊಡೋದ್ರ ಬದಲು ರೋಗ ಬರ್ದಿರ ತರ ಮಾಸ್ಕ್ ಹಾಕೊಂಡು ನಮ್ಮ ಇಮ್ಯುನಿಟಿ ಏನ್ ಜಾಸ್ತಿ ಮಾಡ್ಕೊಳ್ಳೋದನ್ನ ನೋಡ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಿರೋ, ರೋಗ ಬಂದ್ಮೇಲೆ ಹಾಸ್ಪಿಟಲ್ಗೆ ಹೋಗೋದ್ ಬೆಟರ್ ಅಂತ ಹೇಳ್ತಿರೋ, ಇಲ್ಲೂ ಕೂಡ ರೋಗ ನಿರೋಧಕತೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಈ ಜೈವಿಕ ಸಮ್ಮಿಶ್ರಣ ಮತ್ತು ಲಘು ಪೋಷಕಾಂಶಗಳು ಸಹಾಯ ಮಾಡುತ್ತೆ. ಹಾಗಾಗಿ ಒಟ್ಟಾರೆ ಖರ್ಚನ್ನ ಮತ್ತೆ ನಷ್ಟವನ್ನ ತಪ್ಪಿಸ್ಲಿಕ್ಕೆ ಜೈವಿಕ ಸಮ್ಮಿಶ್ರಣಗಳನ್ನ ಅಂದ್ರೆ ಒಂದು ಸತತವಾಗಿ 10-15 ದಿನಗಳಿಗೊಮ್ಮೆ ನೀವು ಮಾಡ್ತಾ ಹೋದ್ರೆ ಈ ದುಂಡಾಣು ಅಂಗಮಾರಿ ರೋಗವನ್ನ ಕಡಿಮೆ ಮಾಡಬಹುದು. ದುಂಡಾಣು ಅಂಗಮಾರಿ ರೋಗ ಜೊತೆಗೆ ಹಣ್ಣು ಕೊಳೆ ರೋಗವನ್ನು ಕೂಡ ಈ ದಾರಕ್ಷಕಂಗಿದ್ರೆ ಒಂಗೆ ಎಣ್ಣೆ ಇರುತ್ತೆ, ಬೇರೆ ಬೇರೆ ಅಂಶಗಳಿರೋದ್ರಿಂದ ಬೇರೆ ಹಣ್ಣು ಕೊಳೆ ರೋಗವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಅದ್ ಜೊತೆಗೆ ಬೇರೆ ತರದ ಕೀಟಗಳನ್ನು ಕೂಡ ಈ ಒಂಗೆ ಎಣ್ಣೆ ಇರೋದ್ರಿಂದ ಏನು ಆ ರಿಪೆಲೆಂಟ್ ಅಂದ್ರೆ ಅದನ್ನ ಹಣ್ಣುಗಳ ಮೇಲೆ ಕೂರ್ದಿರೋ ತರ ನೋಡ್ಕೊಳುತ್ತೆ. ಹಾಗಾಗಿ ಕೀಟ ಮತ್ತು ರೋಗಗಳ ನಿರ್ವಹಣೆಗೆ ಈ ತರದ ಜೈವಿಕ ಸಮ್ಮಿಶ್ರಣಗಳನ್ನು ನೀವು ಬಳಸಬಹುದು. ಇದಲ್ಲದೆ ನಾವು ತುಂಬಾ ಜನ ಆಂಟಿಬಯೋಟಿಕ್ ಗಳನ್ನು ಕೂಡ ಬಳಸ್ತಾರೆ. ಕಳೆದ 10 ವರ್ಷಗಳ ಅನುಭವದ ಪ್ರಕಾರ ನಾನು ಹೇಳಬೇಕು ಅಂತ ಹೇಳಿದ್ರೆ ಯಾವ ತೋಟಗಳಲ್ಲಿ ಗಿಡಗಳು ಸದೃಢವಾಗಿರುತ್ತೋ, ಯಾವ ತೋಟಗಳಲ್ಲಿ ರೋಗ ನಿರೋಧಕತೆ ಜಾಸ್ತಿ ಇರುತ್ತೋ, ಆ ರೋಗ ನಿರೋಧಕತೆಯನ್ನ ಈ ಲಘು ಪೋಷಕಾಂಶಗಳು ಮತ್ತು ಜೈವಿಕ ಅಂಶಗಳಿಂದ ಜಾಸ್ತಿ ಮಾಡಿರ್ತೀವೋ ಅಂತಹ ತೋಟಗಳಲ್ಲಿ ಆಂಟಿಬಯೋಟಿಕ್ ಗಳನ್ನ ಮತ್ತು ರಾಸಾಯನಿಕ ಮಿಶ್ರಣಗಳನ್ನ ತುಂಬಾ ನಾವು 80% ಕಡಿಮೆ ಮಾಡಬಹುದು. ಹಾಗಾಗಿ ರೈತರು ರೋಗ ಬರೋದು ಹೊರಗೆ ನೀವು ಅದನ್ನ ನಿಯಂತ್ರಣ ಮಾಡೋದ ಬದಲು ಮೊದಲು ಈ ತರಹದ ಜೈವಿಕ ಸಮ್ಮಿಶ್ರಣಗಳನ್ನ ಬಳಸಿ ನೀವು ರೋಗವನ್ನು ನಿಯಂತ್ರಣ ಮಾಡಬಹುದು. ಇದು 5-6 ತಿಂಗಳ ಕಾಲ ನೀವು ಇದನ್ನ ಮಾಡ್ಬೇಕು. ಇದನ್ನ ಪಾಲನೆ ಮಾಡಿದ್ರೆ ನಿಮ್ಗೆ ರೋಗದ ಬಾಧೆಯನ್ನು ಕಡಿಮೆ ಮಾಡಬಹುದು. ಇನ್ನು ರೋಗದ ಹಣ್ಣುಗಳನ್ನ ನಾನು ಅಂದ್ರೆ ಎಲ್ಲವೂ ನಾನು ರೋಗ ಮುಕ್ತವಾಗಿತ್ತು ನಾನು ಚೆನ್ನಾಗಿ ತಗೋಬೇಕು ಅಂತ ಇನ್ನೂ ಮುಖ್ಯವಾದ ಘಟ್ಟ, ಯಾಕಂದ್ರೆ ಅದೇ ರೈತರಿಗೆ ಆದಾಯ ಕೊಡೋದಲ್ಲ. ಈಗ ಹಣ್ಣುಗಳು ಬಂತು, ಹಣ್ಣುಗಳು ಸೆಪ್ಟೆಂಬರ್ ನಂತರ ನಾವು ಚಟ್ನಿ ಮಾಡಿರ್ತೀವಿ. ಫೆಬ್ರವರಿ ಮಾರ್ಚ್ ಆದ್ಮೇಲೆ ಬಿಸಿಲು ಜಾಸ್ತಿ ಆಗ್ಬಿಡುತ್ತೆ. ಬಿಸಿಲು ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬಿಸಿಲು ಜಾಸ್ತಿ ಆಗೋದ್ರಿಂದ ಹಣ್ಣುಗಳ ಕಲರ್ ಚೇಂಜ್ ಆಗಕ್ ಶುರು, ಕಪ್ಪಾಗಕ್ ಶುರು ಆಗುತ್ತೆ. ಈ ಹಣ್ಣುಗಳು ಕಪ್ಪಾಗೋದ್ರಿಂದ ಅದರ ಮಾರುಕಟ್ಟೆಗೆ ಅದರ ಬೆಲೆ ಕಡಿಮೆ ಆಗೋಗುತ್ತೆ. ಅಂದ್ರೆ ಹಣ್ಣುಗಳು ಯಾವ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಅಂತ ಹೇಳಿದ್ರೆ 2 ತರದ ಹಣ್ಣುಗಳು. ಮೊದಲು ಹಣ್ಣುಗಳು ಸ್ಪಾಟ್ಲೆಸ್ ಇರಬೇಕು, ಯಾವುದೇ ರೋಗ ಚುಕ್ಕೆಗಳು ಇರಬಾರ್ದು. ಇನ್ನೊಂದು ಹಣ್ಣುಗಳ ಗಾತ್ರ ಯಾವುದು ಅಂದ್ರೆ 300 ಗ್ರಾಮ್ ಗಿಂತ ಯಾವುದು ಹಣ್ಣುಗಳ ಗಾತ್ರ ಹೋಗುತ್ತೋ ಆ ಹಣ್ಣುಗಳ ಗಾತ್ರ ಅದಕ್ಕೆ ಬೆಲೆ ಇರುತ್ತೆ. ಯಾವ ಹಣ್ಣುಗಳು ಕೆಂಪಾಗಿರುತ್ತೋ ಆ ಹಣ್ಣುಗಳು 3 ತರದ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ, ಅದಕ್ಕೆ ಪೂರ ಅಂದ್ರೆ ಅದಕ್ಕೆ ಜಾಸ್ತಿ ಇಷ್ಟಪಡ್ತಾರೆ. ಮೊದಲು ಹಣ್ಣುಗಳ ಗಾತ್ರವನ್ನು ಜಾಸ್ತಿ ಮಾಡ್ಲಿಕ್ಕೆ ನೀವು ಬೇಕಾದ ಪೋಷಕಾಂಶಗಳನ್ನ ಒದಗಿಸಬೇಕು. ಆ ಕಲರ್ ಅಂದ್ರೆ ಆ ಬಣ್ಣವನ್ನು ಜಾಸ್ತಿ ಮಾಡ್ಲಿಕ್ಕೆ ನಾನು ಮಾರ್ಚ್ ತಿಂಗಳಿಗೆ ಅದು ಪಾಯಿಂಟ್ ಸೇಲ್ ಆಗೋದ್ರಿಂದ ನಾವು ಆ ಫ್ರೂಟ್ ಬ್ಯಾಗಿಂಗ್ ಗಳನ್ನ ಮಾಡಿ ಅಂತ ಹೇಳ್ತೀವಿ. ಫ್ರೂಟ್ ಬ್ಯಾಗಿಂಗ್ ಗಳನ್ನ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಆಕ್ಚುಲಿ ದಾಳಿಂಬೆ ಹಣ್ಣುಗಳಿಗೋಸ್ಕರನೇ ಫ್ರೂಟ್ ಬ್ಯಾಗಿಂಗ್ ಇವತ್ತು ಮಾರ್ಕೆಟ್ಲ್ಲಿ ಸಿಗ್ತದೆ. ಯಾರಾದ್ರೂ ನನ್ನ ಸಂಪರ್ಕ ಮಾಡಿದ್ರೆ ಆ ನಂಬರ್ ಗಳನ್ನ ನಾನು ಕೊಡ್ತೀನಿ. ಸೊ ಆ ಒಂದು ಬಟರ್ ಪೇಪರ್ ಫ್ರೂಟ್ ಬ್ಯಾಗ್ ಇದೆ, ಒಂದು ಬಟ್ಟೆಯ ಮುಖಾಂತರ ಕೂಡ ಫ್ರೂಟ್ ಬ್ಯಾಗಿಂಗ್ ಮಾಡಿದರೆ ಒಂದು ಫ್ರೂಟ್ ಗೆ ನೀವು ಬ್ಯಾಗ್ ಮಾಡ್ಲಿಕ್ಕೆ 50 ಪೈಸೆಯಿಂದ 1 ರೂಪಾಯಿ ಖರ್ಚಾಗುತ್ತೆ. ಒಂದು ಹಣ್ಣಿನ ಬೆಲೆ 30-40 ರೂಪಾಯಿ ಅಥವಾ 20 ರಿಂದ ಜಾಸ್ತಿ ಆದಾಗ ಈ ತರಹದ ಹಣ್ಣುಗಳ ನೀವು 1-2 ರೂಪಾಯಿ ಖರ್ಚು ಮಾಡೋದು ಏನು ನಷ್ಟ ಆಗಲ್ಲ. ಯಾಕೆಂದ್ರೆ ಅದರ ಒಟ್ಟಾರೆ ನೀವು ಆಕರ್ಷಕ ಬಣ್ಣವನ್ನ ನೀವು ಕ್ರಿಯೇಟ್ ಮಾಡಬಹುದು. ಹಾಗಾಗಿ ಯಾವ ತೋಟಗಳಲ್ಲಿ ಬಿಸಿಲು ಜಾಸ್ತಿಯಾಗಿ ಇರುತ್ತೋ ಅಂತ ತೋಟಗಳಲ್ಲಿ ಫ್ರೂಟ್ ಬ್ಯಾಗಿಂಗ್ ಮಾಡಬಹುದು. ಬ್ಯಾಗಿಂಗ್ ಮಾಡೋದ್ರಿಂದ ಒಂದು ಹಣ್ಣುಗಳ ಬಣ್ಣವನ್ನ ಜಾಸ್ತಿ ಮಾಡಬಹುದು. ಇನ್ನೊಂದು ಒಂದು ಹಣ್ಣು ಇರುವ ರಸ ಕೀಟ ಇರುತ್ತೆ, ರಸ ಹೀರುವ ಕೀಟನ ಕೂಡ ಆವಳಿನ ಕಡಿಮೆ ಮಾಡಬಹುದು. ಹಾಗಾಗಿ ಒಟ್ಟಾರೆ ಗುಣಮಟ್ಟವನ್ನ ಜಾಸ್ತಿ ಮಾಡಬಹುದು. ಇದನ್ನ ನೀವು ಪಾಲನೆ ಮಾಡಬಹುದು, ಯಾಕಂದ್ರೆ ಮಾರ್ಚ್ ತಿಂಗಳಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ. ಇದು ಹಣ್ಣುಗಳ ಗುಣಮಟ್ಟವನ್ನ ಮಾಡ್ಬೇಕು. ಇನ್ನು ಇದಲ್ದೇ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹಣ್ಣುಗಳ ಗುಣಮಟ್ಟವನ್ನ ನಾವು ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರ ಕಲರ್ ಅನ್ನ ಜಾಸ್ತಿ ಮಾಡ್ಬೇಕು ಅಂದ್ರೆ ಮಾರುಕಟ್ಟೆಯಲ್ಲಿ ಅಂದ್ರೆ ಯಾವುದನ್ನ ಆದ್ರೆ ಅದು ಈ ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಬರುವಂತ ಔಷಧಿಗಳನ್ನ ಬೇಕಾದಷ್ಟು ಕಂಪ್ನಿಗಳು ಕಲರ್ ಬರ್ಲಿಕ್ಕೆ ಕೊಡ್ತಾ ಇದಾರೆ. ರೈತರುಗಳು ದಯವಿಟ್ಟು ಬಳಸ್ಬೇಡಿ. ಅದ್ರ ಆತರದ ಒಂದು 15-20 ರಾಸಾಯನಿಕಗಳು ಮಾರುಕಟ್ಟೆಯಲ್ಲಿ ದೊರೀತವೆ. ನೀವು 10 ದಿನಗಳಲ್ಲಿ ನಾನು ಹಣ್ಣುಗಳನ್ನ ನಾನು ಕಟಾವು ಮಾಡ್ತೀನಿ ಅಂತ ಹೇಳಿದ್ರೆ ನಾನು 2 ಅಂಶಗಳನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಒಂಗೆ ಎಣ್ಣೆ 4 ml ಒಂಗೆ ಎಣ್ಣೆ ಜೊತೆಗೆ ಸಲ್ಫೇಟ್ ಆಫ್ ಪೊಟ್ಯಾಶ್ 4 ಗ್ರಾಂ ಅಂದ್ರೆ ಅದು ಒಂದು ಪೋಷಕಾಂಶವಾಗಿ ಕೆಲಸ ಮಾಡುತ್ತೆ, ಜೊತೆಗೆ ಆ ಹಣ್ಣುಗಳ ಒಂದು ಏನು ಕಲರ್ ಜಾಸ್ತಿ ಆಗಲಿಕ್ಕೂ ಹೆಲ್ಪ್ ಮಾಡುತ್ತೆ. 4 ಗ್ರಾಂ ಸಲ್ಫೇಟ್ ಆಫ್ ಪೊಟ್ಯಾಷ್ ಜೊತೆಗೆ 4 ML ಹೊಂಗೆ ಎಣ್ಣೆನ ಸೇರಿಸಿ ನೀವು ಸಿಂಪಡಿಸಿದ್ರೆ ಕಟಾವು ಮಾಡಿದ್ರೆ ಹಣ್ಣುಗಳ ಒಂದು ಆಕರ್ಷಕ ಅಂದ್ರೆ ಬಣ್ಣದ ಆಕರ್ಷಕತೆ ಜಾಸ್ತಿ ಆಗುತ್ತೆ. ಈ ಎರಡನ್ನ ಮಾಡಿದ್ರೆ ಸಾಕು. ಏಪ್ರಿಲ್ ತಿಂಗಳ 1ನೇ ತಾರೀಕು ಒಂದು ಕಟಾವು ಆದ್ರೆ 10ನೇ ತಾರೀಕು ಇನ್ನೊಂದು ಕಟಾವು ಮಾಡ್ಕೊಂಡು 2 ಕಟಾವು ಮಾಡ್ಕೊಳಂಗೆ ನೀವು ಇಡೀ ದಾಳಿಂಬೆ ತೋಟವನ್ನ ನಿರ್ವಹಣೆ ಮಾಡಬೇಕು. ಇದನ್ನ ನೀವು ಮಾಡೋದಾದ್ರೆ ನೀವು ಏನು ಖರ್ಚು ಮಾಡ್ತಿರೋ ದಾಳಿಂಬೆಗೆ ಖರ್ಚು ಮಾಡುವ ಒಟ್ಟಾರೆ ಖರ್ಚು ಕಡಿಮೆ ಆಗುತ್ತೆ, ಮತ್ತೆ ನಿಮ್ಗೆ ಮಾರುಕಟ್ಟೆ ಸುಲಭವಾಗಿ ಅದನ್ನ ರೀಚ್ ಆಗ್ಬೋದು. ಯಾರಿಗಾದ್ರೂ ಎಲ್ಲಿಗೆ ಮಾರುಕಟ್ಟೆನ ತಲುಪಿಸ್ಬೇಕು ಅಂತ ಹೇಳಿದ್ರು ಕೂಡ ನಾನು ಮಾತಾಡ್ತೀನಿ. ಹಾಫ್ ಕಾಮ್ಸ್ ಇದೆ, ದಾಳಿಂಬೆಗೋಸ್ಕರನೇ ಪೂರಕವಾಗಿರುವಂತಹ ಹಲವು ಮಾರುಕಟ್ಟೆಗಳು ಬೆಂಗಳೂರಿನಲ್ಲಿದೆ, ಮೈಸೂರಲ್ಲಿದೆ. ಆ ಮಾರುಕಟ್ಟೆಯ ವಿಚಾರವನ್ನ ನಾನು ಹೇಳ್ತೀನಿ. ಒಂದು ರೈತರಿಗೆ ನಾನು ಮುಖ್ಯವಾದ ಅಂಶವನ್ನ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸಾಮೂಹಿಕವಾಗಿ ರೈತರು ಈ ತರಹದ ರೋಗ ನಿರ್ವಹಣೆಯನ್ನ ಮಾಡಿದ್ರೆ ಸಾಮೂಹಿಕವಾಗಿ ಪಾಲನೆ ಮಾಡಬೇಕು. ಮತ್ತೆ ಅವಶ್ಯಕತೆಗೆ ತಕ್ಕಂತೆ, ಅವಶ್ಯಕತೆಗೆ ಏನು ಬೇಕು ಅದಕ್ಕೆ ತಕ್ಕಂತೆ ನೀವು ರೋಗನಾಶಕ ಮತ್ತೆ ರೋಗ ಮತ್ತು ಕೀಟ ಸಿಂಪರಣೆಯನ್ನ ಮಾಡ್ತಾ ಬಂದು ಈ ತರಹದ ಅವಶ್ಯಕತೆಗೆ ಬೇಕಾಗಿರುವ ಒಂದು ರೋಗ ಕೀಟನಾಶಕಗಳ ಸಿಂಪರಣೆಯ ಅಲ್ಲದೆ ಕ್ರಿಟಿಕಲ್ ಪೀರಿಯಡ್ಸ್ಗಳಲ್ಲಿ ಈ ತರಹದ ಪೋಷಕಾಂಶಗಳನ್ನ ನೀವು ಕೊಡೋದೇ ಆದ್ರೆ, ವೈಜ್ಞಾನಿಕ ಪದ್ಧತಿಗಳ ನಾನು ಹೇಳಿದ ವೈಜ್ಞಾನಿಕ ಪದ್ಧತಿಗಳನ್ನ ನೀವು ಅಳವಡಿಸ್ಕೊಳ್ಳೋದಾದ್ರೆ ಖಂಡಿತವಾಗಿ ದಾಳಿಂಬೆಯನ್ನ ಒಂದು ಆದಾಯ ತರುವ ಬೆಳೆಯನ್ನಾಗಿ ಪರಿವರ್ತನೆ ಮಾಡಬಹುದು, ಆದಾಯ ತರುವ ಬೆಳೆಯನ್ನಾಗಿ ನೀವು ಅಳವಡಿಸ್ಕೋಬಹುದು ಅನ್ನುವ ಮಾತುಗಳ ಮುಖಾಂತರ ನಾನು ಈ ಮಾತನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ನನ್ನನ್ನು ಸಂಪರ್ಕಿಸಬಹುದಾದ ದೂರವಾಣಿಯ ಸಂಖ್ಯೆ 9991616219696. ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ತೀನಿ, ನನ್ನ ದೂರವಾಣಿಯ ಸಂಖ್ಯೆ 9991616917. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಇಲವಾಲ್ದಳ್ಳಿ ಅಲ್ಲಿ ಕೆಲಸ ಮಾಡ್ತಿರ್ತೀನಿ. ನನ್ನನ್ನು ನೀವು ಸಂಪರ್ಕ ಮಾಡಬಹುದು. ನೀವು ವಾಟ್ಸಪ್ನ ಮುಖಾಂತರ ಸಮಸ್ಯೆಯ ಜೊತೆಗೆ ನಿಮ್ಮ ಮೆಸೇಜ್ನ ಕಳಿಸಿದ್ರೆ ನಾನು 1 ಅಥವಾ 2 ಗಂಟೆಯ ಒಳಗಾಗಿ ನಿಮ್ಮನ್ನ ತಲುಪಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲರ ರೈತರಿಗೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಂಜುನಾಥ್ ಅವರೇ, ಇಲ್ಲಿವರೆಗೆ ನೀವು ದಾಳಿಂಬೆ ಕೃಷಿಗೆ ಮೈಸೂರು ವಲಯದಲ್ಲಿ ಇರುವಂತಹ ಅವಕಾಶಗಳು ಹೇಗೆ, ನಾವು ಆರ್ಥಿಕ ಬೆಳೆಯಾಗಿ ಅದನ್ನ ನಿರ್ವಹಣೆ ಮಾಡಿಕೊಳ್ಬೇಕಾಗುತ್ತೆ, ಸುಮಾರು 14 ವರ್ಷಗಳ ಕಾಲ ನಮ್ಮ ಕ್ಷೇತ್ರದಲ್ಲಿ ಕಾಪಾಡಿಕೊಂಡು ನಾವು ನಿರಂತರವಾಗಿ ಇಳುವರಿಯನ್ನ ಪಡೆಯೋದಕ್ಕೆ ಅವಕಾಶಗಳು ಇರೋದ್ರಿಂದ ಖಂಡಿತ ಈ ಎಲ್ಲ ವೈಜ್ಞಾನಿಕ ಕೃಷಿ ಕ್ರಮಗಳನ್ನು ಅಳವಡಿಸಿಕೊಂಡು ಬೆಳೆಯುವಂತಹ ಪ್ರಯತ್ನಗಳು ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನಾವು ಭಾವಿಸಿ ಇವತ್ತಿನ ಸಂದರ್ಶನವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ದಾಳಿಂಬೆ ಕೃಷಿಗೆ ಇರುವ ಅವಕಾಶಗಳನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಜಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ರೈತರ ಬೆಳೆ ಸಮೀಕ್ಷೆ ಆಪ್ ಕುರಿತ ಪ್ರಕಟಣೆ. 2021-22 ಸಾಲಿನ ಬೆಳೆ ಸಮೀಕ್ಷೆ ಕಾರ್ಯಕ್ರಮದ ಭಾಗವಾಗಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯು ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬಿಡುಗಡೆ ಮಾಡಿರುತ್ತದೆ. ಸದರೆ ಆಪ್ ಅನ್ನು ಬಳಸಿಕೊಂಡು ಸ್ವತಃ ರೈತರೇ ತಮ್ಮ ಜಮೀನುಗಳಲ್ಲಿ ಬೆಳೆದಿರುವ ಬೆಳೆಗಳ ಸಮೀಕ್ಷೆಯನ್ನು ಮಾಡಿ ವಿವರಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಈ ಆಪ್ನ ವೈಶಿಷ್ಟ್ಯತೆಗಳೇನೆಂದರೆ, ರೈತರ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ಮಾಹಿತಿಯನ್ನು ರೈತರೇ ನಿಖರವಾಗಿ ದಾಖಲಿಸಬಹುದು. ಸದರಿ ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಬೆಳೆ ವಿಮೆ ಪರಿಹಾರ, ಬೆಳೆ ನಷ್ಟ ಪರಿಹಾರ, ಬೆಂಬಲ ಬೆಲೆ ಯೋಜನೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳಡಿ ರೈತರಿಗೆ ಸವಲತ್ತುಗಳನ್ನು ಒದಗಿಸಲು ಮತ್ತು ಆರ್ಟಿಸಿಯಲ್ಲಿ ಬೆಳೆ ಮಾಹಿತಿ ಅಳವಡಿಸಲು ಬಳಸಲಾಗುತ್ತದೆ. ಆಗಸ್ಟ್ 31, 2021 ರೈತರೇ ತಮ್ಮ ಸ್ವಂತ ಜಮೀನಿನ ಬೆಳೆ ಸಮೀಕ್ಷೆ ಮಾಹಿತಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ರೈತರ ಮುಂಗಾರು ಬೆಳೆ ಸಮೀಕ್ಷೆ 2021-22 ಆಪ್ ಅನ್ನು ಸಾರ್ವಜನಿಕರು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಖಾರೀಫ್ ಸೀಸನ್ ಫಾರ್ಮರ್ ಕ್ರಾಪ್ ಸರ್ವೆ 2021-22 ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬೇಕು.